ಲಗಿದ ಕಲಾ ಜಾತ್ರೆ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು, ಇಂದು ಸಾಂಪ್ರದಾಯಿಕ ಕಲೆಗಳ ವೃತ್ತಿ ಮಾಡಿಕೊಳ್ಳಲು ಅನೇಕ ಸವಾಲುಗಳನ್ನು ಎದುರಿಸಬೇಕಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಲ್ಯಾಣ ಕರ್ನಾಟಕದಲ್ಲಿ ಪ್ರವಾಹ ಪರಿಸ್ಥಿತಿ, ಉಸ್ತುವಾರಿ ಸಚಿವರಿಂದ ಪರಿಶೀಲನೆ. ಅಕ್ಟೋಬರ್ 2ರಂದು ಖಾದಿ ಉತ್ಪನ್ನಗಳನ್ನು ಖರೀದಿಸುವಂತೆ ಪ್ರಧಾನಿ ಕರೆ. ಮನ್ ಕಿ ಬಾತ್ನಲ್ಲಿ ದಿವಂಗತ ಎಸ್ಎಲ್ ಭೈರಪ್ಪ ಸ್ಮರಣೆ. ಜಿಎಸ್ಟಿ ಕಡಿತದ ಮೂಲಕ ದೇಶಕ್ಕೆ ಪ್ರಧಾನಿಯ ಅಭೂತಪೂರ್ವ ಉಡುಗೊರೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ರಾಜ್ಯದೆಲ್ಲೆಡೆ ಮುಂದುವರಿದ ಸಾಮಾಜಿಕ ಆರ್ಥಿಕ ಸಮೀಕ್ಷೆ. ಗೈರಾದ ಶಿಕ್ಷಕರ ವಿರುದ್ಧ ಜಿಲ್ಲಾಡಳಿತದಿಂದ ಶಿಸ್ತು ಕ್ರಮದ ಎಚ್ಚರಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಫಾರೆಕ್ಸ್ ಟ್ರೇಡಿಂಗ್ ಈಗ ಒಂದು ಟ್ರೇಡ್ನಲ್ಲಿ ಸಿಕ್ಸರ್ ಏ ಸಿಕ್ಕಾಕೊಂಡ ಪ್ರಸಿದ್ಧ. ಮೊದಲು ಸೇಫ್ಟಿ, ಇಲ್ಲಾಂದ್ರೆ ಕ್ಲೀನ್ ಬೋರ್ಡ್. ಅನ್ಆಥರೈಸ್ಡ್ ಪ್ಲಾಟ್ಫಾರ್ಮ್ಸ್ ನಲ್ಲಿ ಫಾರೆಕ್ಸ್ ಟ್ರೇಡಿಂಗ್ ಅಂದ್ರೆ ನಷ್ಟ, ಮೋಸ ಅಥವಾ ಕಾನೂನು ಕ್ರಮದ ಭಯ. ಅಂದ್ರೆ ನಷ್ಟದ ಹ್ಯಾಟ್ರಿಕ್. ಅದಕ್ಕೆ RBI ವೆಬ್ಸೈಟ್ಗೆ ಹೋಗಿ ಆಥರೈಸ್ ಲಿಸ್ಟ್ ತಿಳ್ಕೊಳ್ಳಿ. RBI ಹೇಳುತ್ತೆ ಜಾಣರಾಗಿರಿ, ಜಾಗರೂಕರಾಗಿರಿ. ಆಕಾಶವಾಣಿ ಆಕಾಶವಾಣಿಗೆ 90 ಮನಸ್ಸಿನ ವಿಡಿಯೋ, ಭಾವದ ಆಡಿಯೋ. ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಸದಾ ನಿಮ್ಮೊಂದಿಗೆ. ಇದು ಆಕಾಶವಾಣಿ. ಕೃಷಿ ರಂಗ ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಗತಿಪರ ರೈತ ಮಹಿಳೆ ಕಾಂತಾಲಕ್ಷ್ಮಿಯವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ಮಾಗಡಿ ತಾಲೂಕು ಕುಟ್ಟಿಗೆಪಾಳ್ಯದ ಹೊಂಬೇಗೌಡ ಹಾಗೂ ಸಂಗಡಿಗರಿಂದ ಸುಗ್ಗಿ ಪದವನ್ನು ಸಹ ಕೇಳಬಹುದು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಪ್ರಗತಿಪರ ರೈತ ಮಹಿಳೆ ಕಾಂತಾಲಕ್ಷ್ಮಿಯವರೊಂದಿಗೆ ಸಂದರ್ಶನವನ್ನು ಕೇಳೋಣ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಒಬ್ಬ ಕೃಷಿಕ ಮಹಿಳೆಯನ್ನು ನಾವು ಮಾತಾಡಿಸೋಣ. ಇವರು ತಮ್ಮದೇ ಆದ ಒಂದು ಸ್ವಂತ ಉದ್ಯೋಗ ಅಂದರೆ ಕೃಷಿಯ ಜೊತೆಗೆ ಹಲವರು ಉಪ ಕಸುಬನ್ನು ಅವರು ಮಾಡ್ತಾ ಇದ್ದಾರೆ. ತಮ್ಮದೇ ಆದ ಒಂದು ಅನುಭವ ಪಡ್ಕೊಂಡು ಮತ್ತು ಅಲ್ಲಿ ಸಿಗುತ್ತಿರುವ ಒಂದು ತರಬೇತಿಯನ್ನು ತೆಗೆದುಕೊಂಡು ಇವತ್ತು ಮುನ್ನುಗ್ತಾ ಇದ್ದಾರೆ. ತಮ್ಮದೇ ಆದ ಒಂದು ಹಿಡಿತವನ್ನು ತಮ್ಮ ಕೃಷಿಯಲ್ಲಿ ಅವರು ಪಡ್ಕೊಂಡಿದ್ದಾರೆ. ಹಾಗಿದ್ರೆ ಬನ್ನಿ, ಇವತ್ತು ನಾವು ಮಾತಾಡಿಸೋಣ. ನಮಸ್ಕಾರ ಕಾಂತಲಕ್ಷ್ಮಿ ಅವರೇ. ನಮಸ್ತೆ ಸರ್. ತಮಗೂ ನಮಸ್ತೆ. ತಾವು ಯಾವ ಊರವರು? ನಾವು ಸರ್ ಚೆನ್ನಾದೇವಿ ಅಗರಾರ ಗ್ರಾಮ. ನಮ್ದು ಮದುವೆ ಹೋಬಳಿ ಬರುತ್ತೆ, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಹಾಂ ಹಾಂ ಹಾಂ. ಹೇಳಿ ಕಾಂತಲಕ್ಷ್ಮಿ ಅವರೇ, ತಮ್ಮ ಒಂದು ಈ ಒಂದು ಸಮಗ್ರ ಕೃಷಿಯ ಅನುಭವ ಹೇಳಬೇಕು. ತಮ್ಮದು ಎಷ್ಟು ಹೊಲ ಇದೆ, ಏನೇನು ಬೆಳೆ ಬೆಳೀತಿದ್ದೀರಿ, ಒಂದೊಂದಾಗಿ ಹೇಳಬೇಕು. ಸರ್, ನಾನೊಂದು 2015 ಕೃಷಿ ಮಾಡೋದನ್ನ ಇದು ಮಾಡಿದ್ವಿ. ಅದೇ ನಮ್ಮ ಮನೆಯವರಿಗೆ ಪಿತಾರ್ಜಿತವಾಗಿ ಆಸ್ತಿ ಬಂದಿತ್ತು. ಒಂದು 6 ಇದೆ ನಮ್ಮದು. 6 ನಾವು ಮಳೆ ಆಶ್ರಿತ ಮತ್ತು ನೀರಾವರಿ ಆಶ್ರಿತ ಎರಡೂ ಥರದ ಕೃಷಿನೂ ಮಾಡ್ಕೊಂಡು ಬರ್ತಾ ಇದ್ದೀವಿ ಸರ್. ಎಲ್ಲ ಈಗ 6 ಅಂದ್ರಲ್ಲ, ಅದು ಯಾವ್ಯಾವ ಥರದಲ್ಲಿ ವಿಭಾಗ ಮಾಡಿ ಬೇರೆ ಬೇರೆ ಬೆಳೆ ಬೆಳೀತಿದ್ದೀರಿ? ಅದರಲ್ಲಿ 3 ಅದೇ ಮದುರೆಕೆರೆ ಹಂಚಿಗೆ ಬರುತ್ತದು. ಅದರಲ್ಲಿ ಮೊದಲು ನೀಲಗಿರಿ ಇತ್ತು. ಆಮೇಲೆ ಅದು ನೀಲಗಿರಿ ಎಲ್ಲ ಅಂತರ್ಜಲ ಏನಪ್ಪ ಕಡಿಮೆ ಮಾಡತ್ತೆ ಅಂತೇಳಿ ಅದನ್ನ ತೆಗೆದು ಬಿಟ್ವಿ. ಅದನ್ನ ತೆಗೆದು ಮಳೆ ನೀರಿಗೆನೆ ರಾಗಿ, ಜೋಳ, ತೊಗರಿ, ಅವರೆ, ಅಲಸಂದೆ, ಆಮೇಲೆ ಸಿರಿಧಾನ್ಯಗಳೆಲ್ಲ ಬೆಳೀತಾ ಇದ್ವಿ. ಆಮೇಲೆ ಈಗ ಒಂದು 4 ಮುಂಚೆ ಅಲ್ಲಿ ಒಂದು ಅದೇ ನೀರಾವರಿ ಆಶ್ರಯದಲ್ಲಿ ಅಡಿಕೆ, ತೆಂಗು, ಮಾವು, ಬೇರೆ ಬೇರೆ ಹಣ್ಣಿನ ಗಿಡಗಳನ್ನೆಲ್ಲ ಹಾಕಿದ್ದೀವಿ ಸರ್ ಅಲ್ಲೆಲ್ಲ. ಆಮೇಲೆ ಮನೆ ಹತ್ರ 1 ಇದೆ ಅದು. ಇದು 3 ಒಂದು 1/2 ಆಗುತ್ತೆ ಕೆರೆ ಹಂಚಿಗೆ. ಮನೆ ಬಳಿನೇ 1 ಇದೆ. ಅಲ್ಲಿ ನಮ್ಮ ಯಜಮಾನರು ತಂದೆ ತೆಂಗಿನ ಗಿಡ ಹಾಕಿದ್ರು. ಆ ತೆಂಗಿನ ಗಿಡದ ಮಧ್ಯದಲ್ಲಿ ಅಲಸಂದೆ ಮತ್ತೆ ಏನಪ್ಪ ಸುತ್ತ ಏನಪ್ಪ ಬೇಲಿ ಬರುತ್ತಲ್ವಾ, ಆ ಬೇಲಿಗೆಲ್ಲ ತೇಗ, ಆಮೇಲೆ ಇದು ಗ್ಲಿರಿಸಿಡಿ ಅಂತಾರಲ್ಲ ಗೊಬ್ಬರದ ಗಿಡಗಳು, ಆ ಥರದ್ದೆಲ್ಲ ಹಾಕಿದ್ದೀವಿ ಸರ್ ಅಲ್ಲ. ಆಮೇಲೆ ಒಂದು ಹಲಸಿನ ಗಿಡ ಇದೆ, ತೂಬ್ಗೆರೆ ಹಲಸಿನ ಗಿಡನೂ ಹಾಕಿದ್ದೀವಿ. ಸೊ ತೆಂಗಿನ ಮರ, ಹಲಸಿನ ಮರ, ಹಣ್ಣಿನ ಸಾಕಷ್ಟು ಹಣ್ಣಿನ ಮರಗಳು ಬೆಳೀತಾ ಇದ್ದೀರಿ. ಹೌದು ಸರ್. ಈಗ ಮೊದಲೇದಾಗಿ ಈಗ ತಾವು ಏಕದಳ ಬೆಳೆಗಳ ಬಗ್ಗೆ ಹೇಳಿ. ಈಗ ಭತ್ತ ಅಥವಾ ಈಗ ಜೋಳ ಅಥವಾ ರಾಗಿ, ಇದು ಸಾಮಾನ್ಯವಾಗಿ ಬಹಳ ಜನ ರೈತರು ತಮ್ಮ ಹೊಲದಲ್ಲಿ ಪರಂಪರಾಗತವಾಗಿ ಮೊದಲಿಂದ ಬೆಳ್ಕೋತಾ ಬರ್ತಾ ಇದ್ದೀರಿ. ತಮ್ಮ ಹೊಲದಲ್ಲಿ ಇಂತ ಯಾವ ಬೆಳೆ ಬೆಳೀತಾ ಇದ್ದೀರಿ ಅಂದ್ರೆ? ಈಗ ನಾವು ರಾಗಿ, ಜೋಳ ಏನ್ ಜಾಸ್ತಿ ಬೆಳೆಯಕ್ ಹೋಗಲ್ಲ, ಯಾಕಂದ್ರೆ ಇವಾಗ ಜೋಳಕ್ಕೆ ಇದು ಜಾಸ್ತಿ ಹುಳ ಬರಕ್ಕೆ ಶುರುವಾಗಿದೆ. ಯಾವ ಜೋಳ ಬೆಳಿತೀರಿ? ಅದೇ ಮುಸ್ಕಿನ ಜೋಳ. ನಾವು ಅದ್ ಬೆಳೆಯಕ್ಕೆ ಹೋಗಲ್ಲ ಸರ್, ಯಾಕಂದ್ರೆ ಅದೆಲ್ಲ ರಾಸಾಯನಿಕ ಬಳಸ್ಬೇಕು, ಮತ್ತೆ ಹುಳುಗಳು ಬಾಧೆ ಜಾಸ್ತಿ ಆಗಿದೆ. ಕೃಷಿ ಇಲಾಖೆಯವರು ಅದನ್ನ ರೈತರಿಗೆ ಹೇಳ್ಕೊಂಡೇ ಬಂದಿದ್ದಾರೆ, ಒಂದ್ ಎರಡು ವರ್ಷ ತಪ್ಸಿ, ಅದು ತಪ್ಸಿದ್ರೆ ಆ ಹುಳುಗಳು ಮರ್ತೋಗುತ್ತೆ ಅಂತಂದ್ರೆ ರೈತರು ಕೇಳ್ತಾ ಇಲ್ಲ. ಮತ್ತೆ ಇದಕ್ಕೆಲ್ಲ ಮುಖ್ಯ ಕಾರಣ ಅಂತಂದ್ರೆ ಈಗ ರೈತರಿಗೆ ಕೃಷಿ ಕಾರ್ಮಿಕರು ಸಿಗ್ದಲೇ ಇರೋದು ಇದಕ್ಕೆಲ್ಲ ಕಾರಣ ಆಗಿದೆ ಸರ್. ಬಹು ಬೆಳೆಯಿಂದ ಏಕ ಬೆಳೆಯ ಕಡೆಗೆ ವಾಲ್ತಾ ಇದ್ದಾನೆ ಅಂತಂದ್ರೆ, ಮತ್ತೆ ಇವತ್ತೆಲ್ಲ ಏನಪ್ಪ ಅಂದ್ರೆ ಯಾರು ಯುವಕರಿದಾರಲ್ಲ ಅವ್ರು ಕೃಷಿಯತ್ತ ವಿಮುಖರಾಗ್ತಾ ಇದಾರೆ. ಹೌದು, ವಿಮುಖರಾಗಿ ನಗರಗಳ ಹತ್ರ ಮುಖ ಮಾಡ್ತಾ ಇದಾರೆ. ಅವರಿಗೆ ತಕ್ಷಣಕ್ಕೆ ತಮ್ಗೆ ದುಡ್ಡು ಬೇಕು, ತಮ್ಗೆ ಖರ್ಚಿಗೆ ಹಣ ಬೇಕು ಅಂತ ನಿಂತು ಬಿಡ್ತಾರೆ. ಖರ್ಚಿಗಿಂತ ಒಂದು ಅದು ಏನಪ್ಪ ಅಂದ್ರೆ ಡಿಗ್ನಿಟಿ ಅಂತ ಬರುತ್ತಲ್ಲ, ಒಂದು ಅದು ಮುಖ್ಯ ಆಗ್ಬಿಟ್ಟಿದೆ. ಅಂದ್ರೆ ಈಗ ನಗರದಲ್ಲಿ ಒಂದು ಚಿಕ್ಕ ಕೆಲಸ ಇದ್ರೆ ಏನೋ ಗೌರವ ಅವ್ರಿಗೆ, ವ್ಯವಸಾಯ ಮಾಡ್ತಿದೀವಿ ಅಂತಂದ್ರೆ ಗೌರವ ಇಲ್ಲ. ಮತ್ತೆ ಅದೇ ತರ ಆಗಿದೆಯಲ್ಲ ಪರಿಸ್ಥಿತಿ, ವ್ಯವಸಾಯ ಮಾಡೋ ಮಕ್ಕಳಿಗೆ ಹೆಣ್ಕೊಡೋರು ಇವಾಗಿಲ್ಲ. ಅಂದ್ರೆ ಆಮೇಲೆ ನಮ್ಮ ದೇಶದಲ್ಲೂ ಅದನ್ನ ಸ್ವಲ್ಪ ಒಂಥರ ಧಿಕ್ಕರಿಸಿ ನೋಡ್ತಾರಲ್ಲ ವ್ಯವಸಾಯ ಮಾಡೋರು ಅಂತಂದ್ರೆ ನೋಡ್ತಾ ಇದ್ದಾರೆ. ವಾಸ್ತವ ಸ್ಥಿತಿ ಆಗಲ್ಲ. ಈ ಮಕ್ಕಳು ಮತ್ತೆ ಯುವಕರು ಅರ್ಥ ಮಾಡ್ಕೋಬೇಕು. ಇವತ್ತೇ ಎಷ್ಟೇ ನೀವು ದುಡ್ಡಿದ್ರು ನೀವು ತಿನ್ನಾಕೆ ನೀವು ರೈತ ಬೆಳೆದಿದ್ದ ಬೆಳೆನೇ ತಿನ್ಬೇಕಲ್ಲ. ಹೌದು, ಏನೇ ಇರಲಿ, ನಾವು ಎಷ್ಟೇ ಬಂಗಾರ ತಿನ್ನಕ್ ಬರಲ್ಲ, ದುಡ್ಡು ತಿನ್ನಕ್ ಬರಲ್ಲ, ಕಾಯಿನ್ ತಿನ್ನಕ್ ಬರಲ್ಲ, ನಾವು ಅನ್ನನ ತಿನ್ಬೇಕು, ಜೋಳನ ತಿನ್ಬೇಕು, ಗೋಧಿನೇ ತಿನ್ಬೇಕು, ಇದು ಬಿಟ್ಟು ನಮ್ಗೆ ಬದುಕಕ್ಕಾಗಲ್ಲ. ಆದ್ರಿಂದ ಈಗ ತಕ್ಷಣಕ್ಕೆ ದುಡ್ಡು ಬೇಕಂದ್ರೆ ಕೃಷಿಯಲ್ಲಿ ನಾವು ಒಂದು ಸಮಯ ಇದೆ. ಈಗ 3 ತಿಂಗಳ ಬೆಳೆನೋ, 6 ತಿಂಗಳ ಬೆಳೆನೋ, ಅಥವಾ 12 ತಿಂಗಳ ಬೆಳೆನೋ, ಹಿಂಗೆ ನಾವು ಕಾಯಬೇಕಾಗತ್ತೆ. ರೈತರಾದವರು ಸ್ವಲ್ಪ ಅವರು ಈ ಒಂದು ಕಾಯೋದ್ರಿಂದ ನೆಮ್ಮದಿ ಬದುಕು ಸಿಗುತ್ತೆ. ಕೃಷಿಯಲ್ಲಿ ಸಿಕ್ಕದಂತ ಒಂದು ನೆಮ್ಮದಿಯ ಬದುಕು, ಈಗ ನಾವು ತಿಂಗಳ ನಿಮ್ಗೆ ಏನು ನೌಕರಿ ಮಾಡೋದ್ರಿಂದ ಪಗಾರ ಸಿಗಬಹುದು, ಆದ್ರೆ ಆ ನೆಮ್ಮದಿ ಶಾಶ್ವತವಾಗಿ ಸಿಗಲ್ಲ. ಆದ್ರೆ ಇನ್ನೊಂದು ಏನಂದ್ರೆ ರೈತರಿಗೆ ಮತ್ತೆ ಮತ್ತೆ ಅವರು ಮಕ್ಕಳಿಗೆ, ಅವ್ರ ಮೊಮ್ಮಕ್ಕಳಿಗೆ, ಹಾಗೆ ಅವರು ಒಂದು ಏನು ಸಂಪ್ರದಾಯಬದ್ಧವಾದ ಉದ್ಯೋಗ ಮುಂದುವರಿಸಿಕೊಂಡು ಹೋಗಬಹುದು. ಆದ್ರೆ ಇಲ್ಲ, ಹಾಗಲ್ಲಲ್ಲ. ಹೌದಲ್ಲ? ಹೌದು, ಹೌದು ಸರ್. ಈಗ ಈ ಬೆಳೆ ಬಗ್ಗೆ ಹೇಳ್ತಾ ಇದ್ದೀರಲ್ಲ, ನೀವು ರಾಗಿ ಬೆಳೆ ಬೆಳೀತಾ ಇದ್ದೀರಿ ಅಂದ್ರೆ, ಇದನ್ನ ತಾವು ಎಷ್ಟು ಹೊಲದಲ್ಲಿ ಹಾಕ್ತಾ ಇದ್ದೀರಿ? ಸರ್, ನಾವು ಮನೆ ಹತ್ರ ಏನ್ ತೆಂಗಿನ ಗಿಡ ಇದೆಯಲ್ಲ ಅದರಲ್ಲೇ 1 ಎಕರೆ ಹಾಕ್ತಿವಿ, 1 ಎಕರೆ ಪಾಲಕ್ ಕೊಟ್ಟಿದೀವಿ. ಅದು ಮನೆಯಿಂದ ಸ್ವಲ್ಪ ದೂರ ಇದೆ, ಮಾಡೋದಕ್ಕೆ ಕಷ್ಟ ಆಗತ್ತೆ ಅಂತ ಬೇರೆಯವ್ರು ಮಾಡ್ತಾರೆ. ಇದರಲ್ಲಿ ರಾಗಿ ಅದು ಅಂತರ ಬೆಳೆಯಾಗಿ ತೊಗರಿ, ಅವರೇ ಅಲಸಂದೆ ಎಲ್ಲ ಹಾಕ್ತೀವಿ. ನಮ್ಮೊಂದು 50-60 ವರ್ಷದ ಹಿಂದೆ ನಾವು ಕಣ್ಣಾಗಿಸಿದಾಗ ನಮ್ಮ ಏನು ಹಿರಿಯರಿದ್ರಲ್ಲ ಅವರೆಲ್ಲ ಕೃಷಿನೇ ಮುಖ್ಯ, ನಮ್ಮ ದೇಶದಲ್ಲಿ ಕೃಷಿನೇ ಮುಖ್ಯವಾದಂಥ ಒಂದು ಕಸುಬು, 60%-ಕ್ಕಿಂತ ಹೆಚ್ಚು ಜನ ಕೃಷಿಯಲ್ಲೇ ನಮ್ಮ ದೇಶದಲ್ಲಿ ತೊಡಗಿಸ್ಕೊಂಡಿರೋದು. ಅವರೆಲ್ಲ ನೆಮ್ಮದಿಯಾಗಿ ಬದುಕ್ತಿದ್ರಲ್ವಾ, ಅವರೆಲ್ಲ ಎಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಕೃಷಿ ಮಾಡ್ತಾ ಇದ್ರು, ಏಕಬೆಳೆ ಯಾರು ಮಾಡ್ತಾ ಇರಲಿಲ್ಲ, ಅಂತರ ಬೆಳೆಗಳಲ್ಲಿ ಮಾಡ್ತಿದ್ರು, ಆಮೇಲೆ ಹೈನುಗಾರಿಕೆ ಮಾಡ್ತಿದ್ರು, ಕುರಿ ಸಾಕ್ತಾ ಇದ್ರು, ಮೇಕೆ ಸಾಕ್ತಾ ಇದ್ರು, ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ರು. ಈ ರೀತಿ ಬೇರೆ ಬೇರೆ ಉಪಕಸುಬುಗಳನ್ನ ಮಾಡಿಕೊಂಡು ಕಡಿಮೆ ಹಿಡುವಳಿ ಇದ್ರು ಸಹ ನೆಮ್ಮದಿಯಾಗಿ ಬದುಕ್ತಿದ್ರಲ್ಲ. ಈಗ ಯಾಕಪ್ಪ ಆಗ್ತಾ ಇಲ್ಲ ಅಂತಂತಂದ್ರೆ, ಈ ಒಂದು ಹಸಿರು ಕ್ರಾಂತಿ ಅಂತ 60-ನೇ ಇಸ್ವಿನಲ್ಲಿ ಕಾಲಿಡ್ತಲ್ವಾ, ಇದು ಇಡೀ ಸಮಗ್ರವಾಗಿ ನಮ್ಮ ಕೃಷಿ ಪದ್ಧತಿಯನ್ನೇ ಹಾಳು ಮಾಡಿದೆ. ಕೃಷಿ ವೆಚ್ಚ ಜಾಸ್ತಿ ಆಗಿದೆ, ಆಮೇಲೆ ಏನಪ್ಪಾ ಅಂತಂದ್ರೆ ಹೈಬ್ರಿಡ್ ಬೀಜಗಳು ಬಂದ್ಬಿಟ್ಟಿದಾವೆ. ಹೈಬ್ರಿಡ್ ಬೀಜ ಏನಪ್ಪಾ ಅಂದ್ರೆ, ನೀವು ಒಂದ್ಸಲಿ ಇವಾಗ ನೀವು ಮುಸ್ಕಿನ ಜೋಳನೇ ತಗೊಂಬಂದು ನೀವು ಹಾಕಿದಾಗ ಅದನ್ನ ನೀವು ಮತ್ತೆ ಹಾಕಕ್ ಬರಲ್ಲ. ಅದು ನೀವು ಅಲ್ಲೇ ಹೋಗ್ಬಿಟ್ಟು ರೈತ ಸಂಪರ್ಕ ಕೇಂದ್ರದಲ್ಲೋ ಅಥವಾ ಕಂಪನಿಗಳಲ್ಲೋ ಹೋಗ್ಬಿಟ್ಟು ಬೀಜ ತಂದು ಹಾಕ್ಬೇಕಾಗತ್ತೆ. ಈ ರೀತಿ ಭೂಮಿ ಮಣ್ಣನ್ನೆಲ್ಲ ಹಾಳು ಮಾಡಿ, ಅಂದ್ರೆ ವ್ಯವಸಾಯದಲ್ಲಿ ರೈತನ ಕಣ್ಣು ಅಂದ್ರೆ ಮಣ್ಣೆ, ನಮ್ಮ ಕಣ್ಣಿದ್ದಾಗೆ ಆ ಮಣ್ಣಿನಲ್ಲಿ ಸಾವಯವ ಇಂಗಾಲ ಅಂದ್ರೆ ಹ್ಯೂಮಸ್ ಅಂತ ಕರಿತೀವಿ, ಅದು ಮುಖ್ಯ. ಅವೆರಡನ್ನೂ ಇವತ್ತು 60-ನೇ ದಶಕದಿಂದ ನಿರಂತರವಾಗಿ ಹಾಳು ಮಾಡ್ಕೊಂಡ್ ಬರ್ತಿದೀವಿ. ಬರೀ ಭೂಮಿಯಿಂದ ಬೆಳೆ ತೆಗೆದೇ ನೋಡ್ತಾ ಇದೀವಿ ಹೊರತು ಅದನ್ನು ಮತ್ತೆ ಅದನ್ನ ಹೇಗೆ ಸೇರಿಸ್ಬೇಕು, ಮಣ್ಣನ್ನು ಫಲವತ್ತತೆ ಮಾಡ್ಬೇಕು ಅನ್ನೋದು ಯಾರಿಗೂ ಅದರ ಒಂದು ಅರಿವೇ ಇಲ್ಲ. ಇದು ಮುಂದೆ ಹೀಗೆ ಆಗ್ತಾ ಹೋದ್ರೆ ನಮ್ಮ ಮಕ್ಕಳಿಗೆ, ಮುಂದಿನ ಸಂತತಿಗೆ ಅವರು ಮಣ್ಣಿನಿಂದ ಬೆಳೆ ತೆಗಿಯಕ್ ಆಗೋತಾ ಇಲ್ವೋ, ಅದೇ ಒಂದು ಭಯ ಆಗ್ತಾ ಇದೆ ಸರ್. ಎಲ್ಲ ಅದಕ್ಕಾಗಿ ಇವತ್ತು ರೈತರು ಸಾಮಾನ್ಯವಾಗಿ ಈಗ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಬಳಸ್ರಿ. ಹೌದಲ್ಲ? ಈ ಒಂದು ಬಳಸೋದ್ರಿಂದ ಈ ಕೀಟನಾಶಕಗಳ ಬಳಕೆ ಕಡಿಮೆ ಮಾಡೋದ್ರಿಂದ ತಮ್ಮ ಹೊಲದ ಮಣ್ಣನ್ನ ಫಲವತ್ತತೆ ಉಳಿಸ್ಕೋಬಹುದು, ಮತ್ತೆ ಅಲ್ಲಿರುವ ಸೂಕ್ಷ್ಮ ಜೀವಿಗಳನ್ನು ನಾವು ಉಳಿಸ್ಕೊಂಡು ಮುಂಬರುವ ದಿನಗಳಲ್ಲಿ ನಮ್ಮ ಮಣ್ಣಿನ ಫಲವತ್ತತೆಯನ್ನ ಕಾಯ್ಕೊಳ್ಬಹುದು. ಯಾವುದೇ ಬೆಳೆ ಬೆಳೀರಿ ನೀವು, ಆದ್ರೆ ಮಣ್ಣು ನಿಮ್ದು ಆರೋಗ್ಯವಾಗಿರ್ಬೇಕು. ಅದಕ್ಕೆ ಮಣ್ಣು ಆರೋಗ್ಯ ಚೀಟಿ ಅಂತಾನೂ ಸರ್ಕಾರದವರು ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಪ್ರತಿ ಇಂತಿಷ್ಟು ದಿನಕ್ಕೆ, ಇಂತಿಷ್ಟು ತಿಂಗಳಿಗೆ ನೀವು ಒಮ್ಮೆ ಆದ್ರೂ ನೀವು ಈ ಒಂದು ಮಣ್ಣಿನ ಆರೋಗ್ಯ ಚೀಟಿ ಮಾಡ್ಕೊಳ್ಳಿ ಅಂತ ಆ ಒಂದು ವ್ಯವಸ್ಥೆ ಕೂಡ ಸರ್ಕಾರದ ವತಿಯಿಂದ ಎಲ್ಲ ಗ್ರಾಮ ಪಂಚಾಯತಿ ವತಿಯಿಂದ ಕೃಷಿ ಇಲಾಖೆ ವತಿಯಿಂದ ಇದು ಮಾಡ್ತಾ ಇದ್ದಾರೆ. ಕಾಂತಲಕ್ಷ್ಮಿ ಅವರೇ, ತಾವು ಈಗ ಏಕದಳ ಬೆಳೆ ಇದು ರಾಗಿ ಬಗ್ಗೆ ಹೇಳಿದ್ರಿ, ಈಗ ರಾಗಿ ಈ ಹುಲ್ಲನ್ನೆಲ್ಲ ಏನ್ ಮಾಡ್ತೀರಿ? ರಾಗಿ ಹುಲ್ಲು ಅದು ಹೈನುಗಾರಿಕೆ ಮಾಡಿದ್ರೆ ಅದು ಒಣ ಹುಲ್ಲು ಬೇಕಲ್ವ ಸರ್, ಬೇಸಿಗೆ ಕಾಲದಲ್ಲಿ ಹಸಿ ಮೇವು ಸಿಗೋದಿಲ್ಲ. ಏನೋ ನೀರಾವರಿ ಇರೋರು ಹಾಕೊಳ್ತಾರೆ, ಬೆಳೀತಾರೆ. ನೀರಾವರಿ ಆಶ್ರಯದಲ್ಲಿ ಇಲ್ದಲೇ ಇರೋರು, ಮಳೆ ಆಶ್ರಯದಲ್ಲಿ ಇರೋರಿಗೆ ಆ ಒಣ ಹುಲ್ಲು ಬೇಕಾಗತ್ತೆ ಬೇಸಿಗೆ ಕಾಲದಲ್ಲಿ. ಆ ಒಣ ಹುಲ್ಲನೇನೆ ಹೈನುಗಾರಿಕೆಗೆ ಬಳಸೋದು. ಏನಪ್ಪ ಮೇಕೆ ಕುರಿ ಸಾಕೊಂಡಿದ್ರೆ ಅದಕ್ಕೂ ಸಹ ಹಾಕ್ತಾರಲ್ಲ. ಆಮೇಲೆ ಇವಾಗ ನಾವು ರಾಗಿ ಬೆಳೆದಿದ್ದನ್ನ ಒಕ್ಕಣೆ ಮಾಡ್ಕೊಂತೀವಿ ರಾಗಿನ, ಆ ಹುಲ್ಲನೆಲ್ಲ ಹೈನುಗಾರಿಕೆಗೆ ಹಸು ಕರುಗಳಿಗೆ ಬಳಸ್ಕೊಂತೀವಿ. ನೀವು ಅಷ್ಟೇ ಉಪಯೋಗಿಸ್ತೀರಾ, ಉಳಿದಿದ್ದನ್ ಬೇರೆಯವರಿಗೆ ಕೊಡ್ತೀರಾ? ಕೊಡ್ತೀರಿ, ಹೆಚ್ಚಾದ್ರೆ ಕೊಡ್ತೀವಿ ಸರ್. ಸಾಮಾನ್ಯವಾಗಿ ಸ್ವಲ್ಪ ಉಳಿತದಾ? ಇದಲ್ಲದೆ ಮತ್ತೆ ನಾವು ಮತ್ತೆ ಉಳಿದ ಬೆಳೆ ಯಾವ್ದು ಬಗ್ಗೆ ಬೆಳೆ? ಅದೇ ನಾನು ಹೇಳಿದ್ರೆ ಸರ್, ಅಂತರ ಬೆಳೆಯಾಗಿ ತೊಗರಿ, ಹಲಸಂದೆ, ಅವರೇ ಅದೆಲ್ಲ ನಾವು ಮರ ಮಟ್ಟಿಗೆ ಏನ್ ಹಾಕೊಳ್ಳಲ್ಲ, ನಮ್ಮ ಮನೆ ಮಟ್ಟಿಗೆ ಹಾಕೊಳ್ತೀವಿಲ್ಲ. ಆಮೇಲೆ ಹಣ್ಣಿನ ಹೇಳಿದ್ನಲ್ಲ, ಸುತ್ತ ತೇಗದ ಮರ ಹಾಕೊಂಡಿದೀವಿ. ಅದೇ ತೇಗದ ಮರ ಒಂದು ವರ್ಷ ಆದ್ರೆ ಅದು ಬ್ಯಾಂಕ್ ಇದ್ದಾಗೆ. ಈಗ ನಾವು ಮಹಾಗನಿ, ತೇಗ, ಇವೇನ್ ಬೇರೆ ಬೇರೆ ತರದ ಮರ ಆಧಾರಿತ ಕೃಷಿ ಮಾಡ್ತೀವಲ್ಲ, ಅದು ನಾವು ಬ್ಯಾಂಕ್ ಅಲ್ಲಿ ಹಣ ಡಿಪಾಸಿಟ್ ಇಟ್ಟಾಗೆ ನಮ್ಗೆ ಕಷ್ಟ, ಅದು ಒಂದು ಹಂತಕ್ಕೆ ಬಂದಾಗ ಅದನ್ನ ಮಾರಿದಾಗ ನಮ್ಗೆ ಅದರಿಂದ ಹಣ ಬರುತ್ತಿಲ್ಲ. ನಾನು ಹಂಗಾಗಿ ರೈತ ಇವತ್ತೇನಪ್ಪ ಸಮಗ್ರ ಕೃಷಿ ಎಂದಾಗ ಇದು ಬೆಳೆಗಳನ್ನು, ಏಕ ಬೆಳೆನೂ ಬೆಳ್ಕೋಬೇಕು, ದ್ವಿದಳ ಧಾನ್ಯಗಳನ್ನು ಬೆಳ್ಕೋಬೇಕು, ಮರಗಳನ್ನು ಸುತ್ತ ಬೇಲಿ ಸುತ್ತ ಹಾಕೋಬೇಕು, ಜೀವಂತ ಬೇಲಿ ಅಂತೇಳಿ ಮರಗಳನ್ನು ಹಾಕೋಬೇಕು. ಮತ್ತೆ ಇದು ಏನಪ್ಪ ಅಂದ್ರೆ ಹಣ್ಣಿನ ಮರಗಳನ್ನು ಹಾಕೋಬೇಕು. ಈಗ ಏನು ಬರೀ ನೀರಿಗೆ ಬರೋದಂತ ಇದೆ ಅಲ್ಲ, ಇದು ಹಲಸು, ಮಾವು, ನೇರಳೆ, ಹಣ್ಣಿನ ಗಿಡಗಳನ್ನು ತಾವು ಹಾಕಿದ್ರಿ? ಹಲಸು ಹಾಕಿದೀವಿ ಸರ್. ಅದು ಎಷ್ಟು ವರ್ಷ ಆಯ್ತು? ಅದು ಹಾಕಿ ಆಗ್ಲೇ ಒಂದ್ 15 ವರ್ಷ ಆಗಿದೆ. ಅಂದ್ರೆ ಫಲ ಬರ್ತಾ ಇದೆ ಸರ್. ಆಮೇಲೆ ಮಾವು ಒಂದು 10-12 ಮರ ಇದೆ, ಅದು ಅದು ಹಾಕಿ 10 ವರ್ಷದ ಮೇಲೆ ಆಯ್ತು. ಜಾತಿ ತಳಿ ಅದು ಬಾದಾಮಿ ಹಾಕಿದೀವಿ, ತೋತಾಪುರಿ ಹಾಕಿದೀವಿ, ಆಮೇಲೆ ರಸ್ಪೂರಿ ಇವೆಲ್ಲಾನು ಹಾಕಿದೀವಿ. ಅದೇ ಮಲಗೋಬ ಎಲ್ಲ ಫಲ ಕೊಡ್ತಾ ಇದೆ. ಅದು ಫಲ ಅಂದ್ರೆ ಈಗೇನು ಮಾರ್ತೀರಿ? ನಮ್ ಮನೆಗೆ ಬೇಕಾದಷ್ಟು ಇಟ್ಕೊಂಡು ಬೇರೆಯವ್ರಿಗೂ ಕೊಟ್ಟು ಹೆಚ್ಚಾಗಿರೋದನ್ನ ಮಾರಾಟ ಮಾಡ್ತೀವಿ. ಈಗ ಹಲಸು ಅವೆಲ್ಲ ಬಂದಿದೆ? ಹಲಸೂನು ಅಷ್ಟೇ, ಹಲಸೂನು ನಾವು ಅದೇ ಹಲಸೇನ್ ಜಾಸ್ತಿ ಮಾರಕ್ ಹೋಗಲ್ಲ ನಾವು, ಅದನ್ನ ಯಾಕಂದ್ರೆ ನಾವೇ ಮೊದಲು ತಿನ್ಬೇಕಲ್ವಾ ಅದನ್ನ, ಯಾಕಂದ್ರೆ ಅದು ಏನೇ ಒಂದು ರಾಸಾಯನಿಕ ಹಾಕದಲ್ಲೇನೆ ಸಿಗುವಂತ ಶುದ್ಧವಾದ ಹಣ್ಣು ಹಲಸು. ನಾವು ಬಳಸಿ ಬೇರೆಯವ್ರಿಗೂ ಕೊಡ್ತೀವಿ ಅದನ್ನ ಹಲಸು. ಅದರಲ್ಲೂ ನೀವು ಮೌಲ್ಯವರ್ಧನೆ ಮಾಡಬಹುದು, ಹಲಸನ್ನ ಒಣಗಿಸಿ ಹಲಸು ಸಿಗದೆ ಇಟ್ಕೊಂಡ್ರೆ ಅದು ನಿಮ್ಗೆ ಹಲಸು ಸಿಗದೆ ಇರೋ ಕಾಲದಲ್ಲಿ ಅದನ್ನ ಬಳಸಬಹುದು. ಅದನ್ನ ಹಲಸಿನ ಹಣ್ಣನ್ನ ಮೌಲ್ಯವರ್ಧನೆ ಮಾಡಿದಾಗ ಮತ್ತೆ ಯಾವ್ದು ಹಣ್ಣಿನ ಗಿಡಗಳ? ನೇರಳೆ ಹಣ್ಣಿನ ಗಿಡ ಇದೆ, ಈಗ ಅದು ಬರೋದಕ್ಕೆ ಶುರುವಾಗಿದೆ. ಆಮೇಲೆ ಇದು ಲಕ್ಷ್ಮಣ ಫಲ ಅಂತ ಅದನ್ನ ಹಾಕಿದೀವಿ, ರಾಮಫಲ ಹಾಕಿದೀವಿ, ಚಕೋತ ಗಿಡ ಇದೆ, ಸೀತಾಫಲ ಸೀತಾಫಲನು ಹಾಕಿದೀವಿ, ಅದು ಇನ್ನು ಬರಬೇಕು. ಆತರ ಬೇರೆ ಬೇರೆ ಹಣ್ಣು, ಆಮೇಲೆ ದಾಳಿಂಬೆ ಗಿಡ ಹಾಕಿದೀವಿ ಈ ತರ, ಆಮೇಲೆ ಪಪ್ಪಾಯ, ಪರಂಗಿ ಅದನ್ನು ಹಾಕೊಂಡಿದೀವಿ, ಇದು ಕರಿಬೇವು, ನುಗ್ಗೆ, ಆತರ ಗಿಡಗಳೆಲ್ಲ ಹಾಕೊಂಡಿದೀವಿ. ಅದಂದ್ರೆ ಅದಕ್ಕೆ ಈಗ ಒಂದೊಂದು ಹಣ್ಣು ಒಂದೊಂದು ಋತುಮಾನಕ್ಕೆ ಬರುತ್ತೆ, ಆಯಾ ಋತುಮಾನಕ್ಕೆ ಅದನ್ನ ನಾವು ಬಳಸಬಹುದು, ಬೇರೆಯವ್ರಿಗೂ ಕೊಟ್ಟು ಮತ್ತೆ ಹೆಚ್ಚಾಗಿದನ್ನ ಮಾರಾಟ ಮಾಡಬಹುದು. ಅಂದ್ರೆ ನಿರಂತರ ಬೆಳೆ ಬರಲಿ ಅಂತ ತಾವು ಕಾಯ್ತಾ ಇರ್ತೀವಿ. ಯಾವಾಗೂ ನಮ್ಗೆ ಬೆಳೆ ಇಲ್ಲ, ಯಾವ್ದಾದ್ರು ಒಂದು ಬರಬೇಕು. ಇಷ್ಟು ಹೊಲ ಇದೆ, ಇಷ್ಟು ಹೊಲದಲ್ಲಿ ಪ್ರತಿ ತಿಂಗಳೂ ಯಾವ್ದಾದ್ರು ಒಂದು ಬೆಳೆ ಬರಬೇಕು. ಆವಾಗ ರೈತನ ಖುಷಿ ನಾವು ಕಾಣಬಹುದು, ಹೌದಲ್ಲ? ಹೌದು ಸರ್. ಮತ್ತೆ ಅವನಿಗೆ ಏನಪ್ಪ ಅಂದ್ರೆ ಆದಾಯದ ಬಗ್ಗೆ ಯೋಚನೆ ಇರೋದಿಲ್ಲ. ನಿರಂತರವಾಗಿ ಈಗ ನೀವು ಹೇಳಿದ್ರೆ ಬೇರೆ ಬೇರೆ ಮರಗಳನ್ನ ಹಾಕೊಂಡಾಗ ಯಾಕಂದ್ರೆ ಮರದ ಕಟ್ಟೆಗಳನ್ನ ಮಾರಬಹುದು. ಈಗ ನೀವು ಗೊಬ್ಬರದ ಗಿಡ, ಸುಬಾಬುಲ್ಲು ಇವೆಲ್ಲ ಹಾಕೊಂಡಾಗ ನೀವು, ಆಮೇಲೆ ಅಗಸೆ ಗಿಡ ಇವೆಲ್ಲ ಹಾಕೊಂಡಾಗ ಅದು ಮೇವು ಆಗತ್ತೆ. ಅದು ಅಗಸೆ ಅಂತ ಏನ್ ಹೇಳಿದ್ವಲ್ಲ, ಮೇವು ಆಗತ್ತೆ. ಮತ್ತೆ ಏನಪ್ಪ ಅದು ಕಟ್ಟಿಗೆಗಳನ್ನು ಮಾರ್ಕೊಬಹುದು, ಹಸಿರೆಲ್ಲ ಗೊಬ್ಬರನೂ ಆಗತ್ತೆ. ಅದು ನೀವು ಹೊಲಗಳಲ್ಲಿ ಇವಾಗ ಏನಾಗಿದೆ ಅಂದ್ರೆ ಟ್ರಾಕ್ಟರ್ ಬಂದ್ಮೇಲೆ ಬದುಗಳನ್ನೆಲ್ಲ ತೆಗೆದು ಬಿಟ್ಟಿದ್ದಾರೆ. ಅವಾಗ ಬದುಗಳನ್ನ ತೆಗೆಯೋದ್ರಿಂದ ಏನಾಗತ್ತೆ ಅಂದ್ರೆ ಮಣ್ಣೆಲ್ಲ ಕುಚ್ಕೊಂಡು ಹೊರಟೋಗ್ಬಿಡ್ತದೆ, ಫಲವತ್ತತೆ ಹೊರಟೋಗುತ್ತೆ. ಮೇಲ್ ಮಣ್ಣು ನೀವು 6 ಇಂಚಲ್ಲಷ್ಟೇ, ಅರ್ಧ ಅಡಿಯಲ್ಲಷ್ಟೇ ನೀವು ಏನಪ್ಪ ಬೆಳೆಗೆ ಯೋಗ್ಯವಾದ ಮಣ್ಣನ್ನ ನೋಡೋದು. ಅದೇ ನೀವು ಮಳೆ ಬಂದು ದೊಡ್ಡ ಮಳೆಗೆಲ್ಲ ಕೊಚ್ಕೊಂಡು ಹೋದಾಗ ನಿಮ್ಗೆ ಅದ್ರಲ್ಲಿ ಮಣ್ಣಲ್ಲಿ ಸಾರನೇ ಇರಲ್ಲ. ನಿಮ್ಗೆ ಗೊತ್ತಿರ್ಬೋದು, 1 ಇಂಚು ಮಣ್ಣು ಬೆಳೆಯೋದಕ್ಕೆ 200-500 ವರ್ಷ ಬೇಕು. ಹೌದು. ಹಾಗಾಗಿ ರೈತರು ಇಳಿಜಾರಿಗೆ ಅಡ್ಡಲವಾಗಿ ಬದುಕು ಮಾಡಿಕೊಂಡು ಆ ಬದುಕು ಮೇಲೆ ಲಾವಂಚ ಹುಲ್ಲು, ಬಿದಿರು, ಈ ತರ ಗೊಬ್ಬರದ ಗಿಡ, ಸುಬಾಬುಲ್ಲು ಇವೆಲ್ಲ, ಮತ್ತೆ ಇದು ಕೆಲವೇನಪ್ಪ ಅಂದ್ರೆ ಹುಲ್ಲುಗಳು, ಈಗ C4 ಆ ತರ ಎಲ್ಲ ಹುಲ್ಲು ಬಂದಿದೆ, ಅವೆಲ್ಲ ಹಾಕೊಂಡಾಗ ಅದು ಮಣ್ಣಿನ ಸವಕಳಿನೂ ಆಗೋದಿಲ್ಲ, ಸಹಾಯ ಮಾಡತ್ತದು ಆ ತರ ಗಿಡಗಳೆಲ್ಲ. ನಾನು ಲವಂಚ ಬೇರೆ ಏನಿದೆಯಲ್ಲ, ಲವಂಚ ಹುಲ್ಲಿನ ಬೇರು ಮಣ್ಣನ್ನ ಏನಪ್ಪಾ ಅಂದ್ರೆ ಅದು ಕೊಚ್ಕೊಂಡು ಹೋಗ್ದಾಗೆ ಸುರಕ್ಷಿತವಾಗಿಡುತ್ತದೆ ಬೇರು ಹಾಕೊಂಡಾಗ. ಈಗ ಕಾಂತಲಕ್ಷ್ಮಿ ಅವರು ತಮ್ಮದೇ ಆದ ಒಂದು ಕೃಷಿ ಅನುಭವದಲ್ಲಿ ತಾವು ಮುನ್ನುಗ್ತಾ ಇದ್ದೀರಿ, ತುಂಬಾ ಸಂತೋಷ ಆಗುತ್ತೆ. ಈಗ ಕೃಷಿಯ ಉಳಿದ ಸಮಯದಲ್ಲಿ ತಾವು ಈಗ ಸರ್ಕಾರದ ಅಥವಾ ಬೇರೆ ಬೇರೆ ಕೃಷಿ ವಿಜ್ಞಾನ ಕೇಂದ್ರಗಳಿಗೆ, ಕೃಷಿ ವಿಶ್ವವಿದ್ಯಾಲಯಗಳಿಗೆ, ಅಲ್ಲಿ ಬೇರೆ ಬೇರೆ ತರಬೇತಿ ಕಾರ್ಯಕ್ರಮ ಇರುತ್ತೆ, ಮತ್ತೆ ಪ್ರಾತ್ಯಕ್ಷಿಕೆಗಳನ್ನು ನಾವು ನೋಡ್ಕೊಂಡು ಬರ್ಬೋದು. ಅಲ್ಲಿ ಯಾವಾಗಾದ್ರೂ ಹೋಗ್ತೀರಾ? ಸರ್, ನಾವು ನಮಗೆ ತರಬೇತಿ ಮುಖ್ಯವಾಗಿ ಸಿಕ್ಕಿದ್ದು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ JKVK. ಇಲ್ಲಿ ಸುಮಾರು ಸಲ ನಾವು ತರಬೇತಿಗೆ ಹೋಗಿದ್ವಿ. ಅಲ್ಲಿ ಮೌಲ್ಯವರ್ಧನೆ ಬಗ್ಗೆ ಬೇರೆ ಬೇರೆ, ಈಗ ರಾಗಿನೇ ಆಗಲಿ, ಈಗ ನೀವು ರೈತರು ರಾಗಿ ಮರ ಬದಲು ರಾಗಿ ಹಿಟ್ಟು ಮಾಡಿ ಮಾರಿದ್ರೆ ಎಷ್ಟು ಮೌಲ್ಯವರ್ಧನೆ ಮಾಡಿದ್ರೆ ಹೆಚ್ಚು ಹಣ ಸಿಗುತ್ತೆ, ಆ ರೀತಿ ಬೇರೆ ಬೇರೆದೆಲ್ಲ ಮೌಲ್ಯವರ್ಧನೆ ಮಾಡೋದನ್ನ ನಮಗೆ ಅಲ್ಲಿ ತೋರಿಸ್ಕೊಟ್ರಲ್ಲ. ಆಮೇಲೆ ಇಲ್ಲಿ ಹಾಡೋನಹಳ್ಳಿ ಘಾಟಿ ಹತ್ರ ಬೆಂಗಳೂರು ವಿಜ್ಞಾನ ಕೇಂದ್ರ ಅಂತ ಪ್ರತಿ ಜಿಲ್ಲೆಗೆ ಒಂದು ಮಾಡಿದ್ದಾರೆ. ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಹಾಡೋನಹಳ್ಳಿನಲ್ಲಿ ಬೆಂಗಳೂರು ವಿಜ್ಞಾನ ಕೇಂದ್ರ ಇದೆ. 2021 ಮೈಸೂರು CFTRA ಇದೆಯಲ್ಲ ಸರ್, ಅಲ್ಲಿ ನಮ್ಮ ಕಡೆ ತೆಂಗಿನ ನಾವು ಬೆಳಿತೀವಲ್ಲ, ತೆಂಗಿನಿಂದ ಬೇರೆ ಬೇರೆ ಮೌಲ್ಯವರ್ಧನೆಗಳನ್ನ ಏನ್ ಮಾಡಬಹುದು ಅಂತೇಳಿ ಅಲ್ಲಿ ಏನಪ್ಪಾ ಅಂತಂದ್ರೆ ಹಣ ಕೊಟ್ಟೇನೆ ತರಬೇತಿ ತಗೊಂಬಂದ್ವಿ CFTRA ಮೈಸೂರಿನಲ್ಲಿ. ತಗೊಂಬಂದು ಇವಾಗ ನಾವು ಏನಪ್ಪಾ ಅಂದ್ರೆ ತೆಂಗಿನ ಎಣ್ಣೆ ಮಾಡ್ತಾ ಇದ್ದೀವಿ, ಅದೇನ ವರ್ಜಿನ್ ಕೋಕೋನಟ್ ಐಲ್ ಅಂತ ಹೇಳ್ತೀವಲ್ಲ, ಅದನ್ನ ಮಾಡ್ತಾ ಇದೀವಿ. ತೆಂಗಿನ ಪುಡಿ, ಡಿಸಿಕೇಟೆಡ್ ಕೋಕೋನಟ್ ಪೌಡರ್ ಅಂತೀವಲ್ಲ, ಆ ತೆಂಗಿನ ಪುಡಿ ಮಾಡ್ತಾ ಇದೀವಿ. ಆಮೇಲೆ ತೆಂಗಿನ ಲಡ್ಡು ಒಂದು ಬರುತ್ತೆ, ಅದನ್ನ ಈ ಎಲ್ಲ ಮಾಡ್ತಾ ಇದೀವಿ ಸರ್. ಅದರಲ್ಲಿ ಬೇರೆ ಬೇರೆ ಹಳ್ಳಿಯವರು ಒಂದು 10 ಸೇರ್ಕೊಂಡು ಒಂದು ಗುಂಪು ಮಾಡಿ ಆ ರೀತಿ ತೆಂಗಿನಕಾಯಿ ಎಲ್ಲ ನಮ್ದು ತಗೊಳ್ತೀವಿ. ಜಾಸ್ತಿ ಒಂದು ಏನಪ್ಪಾ ಅಂದ್ರೆ ಆರ್ಡರ್ ಎಲ್ಲ ಬಂದ್ರೆ ಮಾರ್ಕೆಟಿಂಗ್ ಬೇರೆ ರೈತರ ಹತ್ರ ಅದನ್ನ ಕೊಂಡ್ಕೊಂಡು ಅವೆಲ್ಲ ಮಾಡ್ತಾ ಇದೀವಿ ಸರ್. ಅದು ಎಷ್ಟು ಪ್ರಮಾಣದಲ್ಲಿ ಮಾಡ್ತೀವಿ? ಅದೆಲ್ಲ ಸ್ವಲ್ಪ ಸಣ್ಣ ಪ್ರಮಾಣದಲ್ಲೇ ಮಾಡ್ತಾ ಇದೀವಿ. ಮುಂದೆ ನಾವು ಅದನ್ನ ಒಂದು ಸರ್ಕಾರದಿಂದ ಸಬ್ಸಿಡಿ ಸಾಲ ತಗೊಂಡು ದೊಡ್ಡ ಪ್ರಮಾಣದಲ್ಲಿ ಯಂತ್ರಗಳನ್ನ ಹಾಕೊಂಡು ಒಂದು ಉದ್ಯಮವಾಗಿ, ಯಾಕಂದ್ರೆ ನಾವು ಬೇರೆ ಬೇರೆ ಊರಿನವರು ಇರೋದ್ರಿಂದ ಒಂದು ಆಮೇಲೆ ಬೇರೆಯವರಿಗೂ ಕೆಲಸ ಕೊಡಬಹುದು, ಅದರಲ್ಲಿ 100 ಜನಕ್ಕೆ ಕೆಲಸ ಕೊಡಬಹುದು. ಆ ಮಟ್ಟಕ್ಕೆ ಮಾಡೋ ಒಂದು ಯೋಚನೆ ಇದೆ ಸರ್ ಎಲ್ಲ. ಯಾಕಂದ್ರೆ ಈಗ ಸಣ್ಣ ಪ್ರಮಾಣದಲ್ಲಿ ನಮ್ಮ ಮಾರುಕಟ್ಟೆ ಮಾಡ್ಕೊಂಡಾಗ ಅದು ಯಾವ ತರ ಹೋಗುತ್ತೆ, ಯಾವ ತರ ಮಾಡಬೇಕು, ಅದರದ್ದೆಲ್ಲಾನು ಏಳು ಬೀಳುಗಳೆಲ್ಲ ಗೊತ್ತಾಗುತ್ತಲ್ವಾ, ಅದಕ್ಕೆ ಅದನ್ನ ಒಂದು ಗಮನದಲ್ಲಿ ಇಟ್ಕೊಂಡು ಮುಂದೆ ದೊಡ್ಡ ಪ್ರಮಾಣದಲ್ಲಿ ಮಾಡುವಂತ ಒಂದು ನಿಶ್ಚಯ ಮಾಡ್ಕೊಂಡಿದ್ದೀವಿ. ಈಗ ತೆಂಗಿನ ಮರ ಎಷ್ಟಿದಾವೆ ತಮ್ಮ ಹೊಲದಲ್ಲಿ? ನಮ್ದು ಈಗ ಮೊದಲು ಹಳೇದು ಬಂದು ಒಂದು 30 ಇದೆ, ಈಗ ಹೊಸ 4 ವರ್ಷ ಆಗಿದೆ, ಅದೊಂದು 50 ಮರ ಇದೆ. ಒಂದು 80 ಮರ ಇದೆ. 80 ಮರ ಇದಾವೆ. ಇದಲ್ಲದೆ ತಾವು ಹೈನುಗಾರಿಕೆ ಕೂಡ ಮಾಡ್ತೀರಿ ಅಂತ ಹೇಳಿ? ಹೈನುಗಾರಿಕೆ ಮಾಡ್ತಾ ಇದೀವಿ ಸರ್. ಈಗ ಸದ್ಯಕ್ಕೆ ಬಿಟ್ಟಿದೀವಿ, ಮುಂದೆ ಮಾಡೋ ಒಂದು ಯೋಚನೆ ಇದೆ. ಈಗ ನಮ್ಗೆ ಹಳ್ಳಿಗಳಲ್ಲಿ ನಾವು ಗಮನಿಸಿದಂಗೆ ಏನಾಗಿದೆ ಅಂತಂದ್ರೆ, ಈ ಕಳೆದ ಒಂದು 10 ವರ್ಷದಿಂದ ಈ ವ್ಯವಸಾಯ ಮಾಡೋದಕ್ಕೆ ಕೃಷಿ ಕಾರ್ಮಿಕರ ಕೊರತೆ ತುಂಬಾನೇ ತೀವ್ರವಾಗಿದೆ. ನಿಮ್ಗೆ ಹಳ್ಳಿಗಳ ಕಡೆ ಹೋದ್ರೆ ನಿಮ್ಗೆ ಯಾರು ಯುವಕರು ಕೆಲಸ ಮಾಡೋರು ಹೊಲದಲ್ಲಿ ಸಿಗೋದೇ ಇಲ್ಲ ನಿಮ್ಗೆಲ್ಲ, ಇಲ್ಲ ವಯಸ್ಸಾಗಿರೋರೇ ಸಿಗೋದು ನಿಮ್ಗೆ ಬೇಕು ಅಂತಂದ್ರೆ. ಮತ್ತೆ ಕೃಷಿ ಕಾರ್ಮಿಕರ ಕೊರತೆಯಿಂದ ಏನಾಗಿದೆ ಅಂದ್ರೆ, ರೈತ ಇವತ್ತು ಎಷ್ಟೋ ಬೆಳೆ ಬೆಳೆಯೋದನ್ನ ಬಿಟ್ಟವನೆ, ಮತ್ತೆ ಸಮಯಕ್ಕೆ ಸರಿಯಾಗಿ ಬರೋದಿಲ್ಲ, ಮತ್ತೆ ಅದನ್ನ ಒಕ್ಕಣೆ ಮಾಡೋದಕ್ಕೆ, ಸಮಯಕ್ಕೆ ಸರಿಯಾಗಿ ಬಿತ್ತನೆ ಮಾಡೋದಕ್ಕೆ ನಿಮ್ಗೆ ಕೃಷಿ ಕಾರ್ಮಿಕರು ಸಿಗ್ದಲೇ ಇದ್ದಾಗ ತುಂಬಾನೇ ಕಷ್ಟ ಆಗುತ್ತೆ ವ್ಯವಸಾಯ ಮಾಡೋದು. ಈಗ ನೀವು ಯಾವುದೇ ಹಳ್ಳಿಗಳು ನಾವು ಗಮನಿಸಿದಂಗೆ ಸುತ್ತಮುತ್ತ ಹಳ್ಳಿಯಲ್ಲಿ ಗಮನಿಸ್ತಿದೀವಲ್ಲ, ಕೃಷಿ ಕಾರ್ಮಿಕರ ವ್ಯವಸ್ಥೆ ಅಂತೂ ತುಂಬಾನೇ ತೀವ್ರವಾಗಿದೆ ಸರ್. ಮತ್ತೆ ಅದು ತಮ್ಮ ಈ ಒಂದು ಕೃಷಿಯ ಜೊತೆಗೆ ಉದ್ಯೋಗವನ್ನ ಸೇರಿಸಿಕೊಂಡಿರಿ ಕಾಂತ ಲಕ್ಷ್ಮಿ ಅವರೇ. ಹೇಳಿದ್ನಲ್ಲ ಸರ್, ತೆಂಗಿನ ಮೌಲ್ಯವರ್ಧನೆ ಮಾಡ್ತೀವಿ. ತೆಂಗಿನ ಮೌಲ್ಯವರ್ಧನೆ ಮಾಡ್ತಾ ಇದ್ದೀರಿ, ಮುಂದೆ ಕೂಡ ಅದನ್ನ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕಂತ ವಿಚಾರ ಹಾಕೊಂಡಿದ್ದೀರಿ. ಇವಾಗ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ, ನಮ್ದು ಜೈ ಭಾರತಿ ಸಂಜೀವಿನಿ ಒಕ್ಕೂಟ ಅಂತೇಳಿ ನಮ್ಮ ಪಂಚಾಯತಿಯಲ್ಲಿದೆ. ನಮ್ಮ ಚನ್ನಾದೇವಿ ಅಗ್ರಹಾರ ಗ್ರಾಮ ಪಂಚಾಯತಿಯಲ್ಲಿ 10 ಹಳ್ಳಿ ಬರುತ್ತೆ. ಆ 10 ಹಳ್ಳಿಯಿಂದ 50-60 ಶ್ರೀ ಶಕ್ತಿ ಸಂಘದ ಮಹಿಳೆಯರಿದ್ದಾರೆ. ಒಟ್ಟು 700-750 ಮಹಿಳೆಯರು ಒಟ್ಟು 10 ಊರಿನಿಂದ. ಆ ಮಹಿಳೆಯರೆಲ್ಲ ಸೇರಿಸಿ ಒಂದು ಶ್ರೀಶಕ್ತಿ ಭವನ ನಮ್ಮ ಚನ್ನಾದೇವಿ ಅಗ್ರಹಾರ ಗ್ರಾಮದಲ್ಲೇನೆ ಕಟ್ಟಡ ನಿರ್ಮಾಣ ಹಂತಕ್ಕೆ ಬಂದಿದೆ, ಮಾಡ್ತೀವಿ ಕೆಲವೇ ದಿನಗಳಲ್ಲಿ. ಅಲ್ಲಿ ನಮ್ಮ ಏನಪ್ಪಾ ಈ 700 ಮಹಿಳೆಯರಿದಾರಲ್ಲ, ಅವರ ಒಂದು ಆರ್ಥಿಕ ಸಬಲೀಕರಣಕ್ಕೆ ಮತ್ತೆ ಅವರಿಗೆ ಬೇರೆ ಬೇರೆ ಕೌಶಲ್ಯ ತರಬೇತಿಗಳನ್ನ ಕೊಟ್ಬಿಟ್ಟು ಎಲ್ಲ ಮಾರುಕಟ್ಟೆ ಪುಳಿಯೋಗರೆ ಪುಡಿ, ವಾಂಗಿಬಾತ್ ಪುಡಿ, ಆಮೇಲೆ ಸಾರಿನ ಪುಡಿ, ಆಮೇಲೆ ಬೇರೆ ಬೇರೆ ತರದನ್ನೆಲ್ಲಾನು ಉತ್ಪಾದನೆ ಮಾಡಿಸಿ ಇವಾಗ ನಮ್ಮ ರಾಗಿ ಸಿಗುತ್ತೆ. ನಮ್ದೇ ಅಲ್ಲಿ ಸ್ಥಳೀಯವಾಗಿ ಸಿಗುವಂತ ಬೆಳೆ, ಆ ರಾಗಿಯಿಂದ ರಾಗಿ ಹಿಟ್ಟು, ಆಮೇಲೆ ಬೇರೆ ಬೇರೆ ರಾಗಿ ಹಪ್ಪಳ, ರಾಗಿ ಸಂಡಿಗೆ, ಈ ತರ ಬೇರೆ ಬೇರೆ ಉತ್ಪನ್ನಗಳನ್ನ ಮಾಡ್ಬಿಟ್ಟು ಮಾರಾಟ ಮಾಡುವಂತ ಒಂದು ವ್ಯವಸ್ಥೆ ಮಾಡ್ಕೊಂಡಿದೀವಿ ಸರ್ ಎಲ್ಲ. ಅದಕ್ಕೆ ಸರ್ಕಾರದಿಂದ ಸಹ ನಮ್ಗೆ ಅನುದಾನ ಸಿಗುತ್ತೆ, ತರಬೇತಿಗೂ ಅಷ್ಟೇ, ಇಲ್ಲ ಉಚಿತವಾಗಿ ತರಬೇತಿ ಇರುತ್ತೆ. ಅಂದ್ರೆ ನಾವು ಹೆಣ್ಮಕ್ಳು ಮಾಡಕ್ಕೆ ತಯಾರಿದ್ದೀವಿ ಅಂತ ಹೇಳಿದ್ರೆ ನಮ್ಗೆ ಯಾವ ರೀತಿ ಬೇಕಾದ್ರೂ ಸಹಾಯ ಸರ್ಕಾರದ ಕಡೆಯಿಂದ ಸಿಗುತ್ತೆ, ನಾವು ಮಾಡೋದಕ್ಕೆ ಸಿದ್ಧರಿರ್ಬೇಕು. ಅಂದ್ರೆ ಕಾಂತಲಕ್ಷ್ಮಿ ಅವರು ಮಹಿಳಾ ಸ್ವಸಹಾಯ ಸಂಘದಲ್ಲೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದೀರಿ, ಅಂದ್ರೆ ತಮ್ಮದೇ ಆದ ಒಂದು 750 ದೊಡ್ಡ ಸಂಘನೇ ಇದೆ ಪಂಚಾಯತಿನಲ್ಲಿ ಇದ್ದೀರಿ ಅಂದ್ರೆ ಅದು ದೊಡ್ಡದೇ ಆಯ್ತು. ದೊಡ್ಡ ಮುಂದಾಲೋಚನೆ ಸಾಕಷ್ಟು ಇದೆ. ಈಗಾಗಲೇ ಅದ್ರ ಬಗ್ಗೆ ತರಬೇತಿ ಕೂಡ ತಗೊಂಡಿರಿ ಗ್ರಾಮ ಪಂಚಾಯತಿ ವತಿಯಿಂದ ಕೊಟ್ಟಿರ್ಬೇಕು. ಗ್ರಾಮ ಪಂಚಾಯತಿ ವತಿಯಿಂದ ಅದೇ ಬೇರೆ ಫಿನೈಲ್ ತಯಾರಿಸೋದು, ಆಮೇಲೆ ಏನಪ್ಪಾ ಕರ್ಪೂರ ಮಾಡೋದು, ಅಗರಬತ್ತಿ ಮಾಡೋದು, ಈ ತರ ಎಲ್ಲ, ಆಮೇಲೆ ಸರ್ಪ್ ಮಾಡೋದು, ಇಲ್ಲ ಬೇರೆ ಬೇರೆ ಎಲ್ಲಾನು ತರಬೇತಿ ಕೊಡ್ತಾ ಇದಾರೆ. ಇನ್ನೂ ಬೇಕಾದ್ರೆ ಈ ಭೂಮಿ ಸಂಸ್ಥೆ ಅಂತ ಒಂದು NGO ಇದೆ. ಇನ್ನು ಇವರೆಲ್ಲ ಏನಪ್ಪಾ ನಮ್ಮ ಶ್ರೀಶಕ್ತಿ ಮಹಿಳೆಯರು ಸಿದ್ರ ಆದ್ರೆ ಅವ್ರಿಗಿನ್ನ ಸೋಪ್ ಮಾಡೋದು, ಈಗ ನಾವು ತೆಂಗಿನಿಂದ ಹೇಳಿದ್ವಲ್ಲ ತೆಂಗಿನ ಎಣ್ಣೆಯಿಂದ ಸೋಪ್ ಮಾಡೋದು, ಆಮೇಲೆ ಏನಪ್ಪಾ ಅಂತಂದ್ರೆ ಇನ್ನು ಬೇರೆ ಬೇರೆ ತರದ ಒಂದು ಆಹಾರ ಪದಾರ್ಥಗಳನ್ನ ತಯಾರಿಸೋದು ಎಲ್ಲ ಮಾಡಿ, ಆಮೇಲೆ ನಮ್ಮನೆಗೆ ಏನೇನು ಬೇಕು ಸೋಪು ಮತ್ತೆ ಆ ಸರ್ಪು ಅಗರಬತ್ತಿ ಕರ್ಪೂರ ಆಮೇಲೆ ಏನು ಈ ಸಾಂಬ್ರಾಣಿ ಆಗ್ತಿವಲ್ಲ ಅದು ಆಮೇಲೆ ಅದನ್ನೆಲ್ಲ ತಯಾರಿಸ್ಕೋಬಹುದು. ಅದನ್ನ ಈ ನಾಟಿ ಹಸುಗಳ ಸಗಣಿಯಿಂದ ಅದನ್ನ ಇದು ಕಾಡಸಿದ್ದೇಶ್ವರ ಸ್ವಾಮೀಜಿ ಇದಾರಲ್ಲ ಕನ್ನೇರಿ ಮಠ, ಅಲ್ಲಿ ತರಬೇತಿ ಕೊಡ್ತಾರೆ. ಹಂಗಾಗಿ ಅಲ್ಲೋಗಿ ತರಬೇತಿ ತಗೊಂಡು ಅದನ್ನು ಮಾಡುವಂತ ಒಂದು ಆಲೋಚನೆ ಇದೆ ಸರ್. ಎರಡು ನಾಟಿ ಹಸುಗಳ ಸಗಣಿ ಇದ್ರೆ ನಿಮ್ಗೆ ಬೇಕಾದಷ್ಟು ಏನ್ ಹೇಳ್ರಿ ಹೇಳಿದ್ನಲ್ಲ, ಸಗಣಿಯಿಂದ ಅಗರಬತ್ತಿ ಮಾಡೋದು, ಸಾಂಬ್ರಾಣಿ ಮಾಡೋದು, ಆಮೇಲೆ ಇನ್ನು ಬೇರೆ ಬೇರೆ ಆದಂತಹ ಒಂದು ಅದು ವ್ಯವಸಾಯಕ್ಕೂ ಅನುಕೂಲ ಆಗತ್ತೆ. ಆ ತರ ಪದಾರ್ಥಗಳನ್ನೆಲ್ಲಾನು ಉತ್ಪನ್ನಗಳನ್ನೆಲ್ಲಾನು ಆಕಳ ಸಗಣಿಯಿಂದ ನಾಟಿ ಆಕಳ ಸಗಣಿಯಿಂದ ಮಾಡಬಹುದು. ಇದು ಈ ಆಕಳ ಸಗಣಿಯಿಂದ ಇದು ಏನು ಬೆರಣೆ ಅಂತ ಮಾಡ್ತಾರೆ, ಬೆರಣಿ ಬೆರಣೆ ಕೂಡ ಇವತ್ತು ಒಳ್ಳೆ ಬೆಲೆ ಇದೆ ಅದಕ್ಕೆ. ಹೌದು ಸರ್, ವಿದೇಶಗಳಲ್ಲೂ ಕೂಡ ಅದಕ್ಕೆ ಬೇಡಿಕೆ ಇದೆ. ಹೌದು, ಅದು ಇದಲ್ಲ ಸಾವಯವ ಅಲ್ಲ. ಹೌದು, ಸಾವಯವನೇ, ಹಾಗಾಗಿ ಅದಕ್ಕೆ ತುಂಬಾ ಬೇಡಿಕೆ ಇದೆ. ಅದು ಕೂಡ ನಾವು ಯೋಚನೆ ಹಾಕೊಂಡು ಮಾಡಬಹುದು ಸರ್. ಬಿರಿಯಾನಿ ಕೆಲವು ಹೋಟೆಲ್ಗಳಲ್ಲಿ ಅದು ಸಹ ಬೇಡಿಕೆ ಇದೆ. ಈ ನೀವು ರೊಟ್ಟಿ ಆತರ ಎಲ್ಲ ಮಾಡೋದಕ್ಕೆ ಅವರು ಗ್ಯಾಸ್ ಅನ್ನು ಸಿಲಿಂಡರ್ ಬಳಸೋದಿಲ್ಲ. ಈ ತರ ಬಿರಿಯಾನಿಯಲ್ಲಿ ಆಮೇಲೆ ಇದು ಏನ್ ನಾವು ತೆಂಗಿನ ಚಿಪ್ ಬರುತ್ತಲ್ಲ ಅದ್ರಲ್ಲಿ ಬಾರ್ಬಿಕ್ಯೂ ಅಂತ ಮಾಡಿರ್ತಾರೆ, ಅದನ್ನೆಲ್ಲ ಬಳಸಿ ಮಾಡ್ತಾರೆ ಎಲ್ಲರೂ. ಹಾಗಾಗಿ ಬಿರಿಯಾನಿ ಹಿಂದೆ ಎಲ್ಲ ನಮ್ಮ ಏನಪ್ಪ ನಮ್ಮ ಹಿರಿಯರು ಇದ್ರಲ್ಲ 40-50 ವರ್ಷಕ್ಕಿಂಚೆ, ಅವರೆಲ್ಲ ಬಿರಿಯಾನಿ ಎಲ್ಲ ತಟ್ಟಿ ಅವೆಲ್ಲ ಹಾಲು ಕಾಯಿಸೋದೆಲ್ಲ ಬಿರಿಯಾನಿಯಲ್ಲೇ ಮಾಡ್ತಾ ಇದ್ದಿದ್ದಾರೆ. ಅದೇ ಈಗ ಸಾಕಷ್ಟು ಜನ ಒಂದು ಉದ್ಯಮ ಮಾಡ್ಕೊಂಡವರೇ ಸಾಕಷ್ಟು ಜನ ಇದ್ದಾರೆ ಇವತ್ತು, ಅದರಿಂದ ಸಿಕ್ಕಾಪಟ್ಟೆ ಆದಾಯನು ಮಾಡ್ಕೊಳ್ಳೋರು ಇದ್ದಾರೆ. ಆದರೆ ನಾವು ನಮ್ಮ ಉದ್ಯೋಗ ಅದು ಪರಂಪರೆಗತವಾಗಿ ಬಂದಂಥ ಉದ್ಯೋಗನ ನಾವು ಮರಿತಾ ಇದ್ದೇವೆ. ಈ ನಮ್ಮ ಉದ್ಯೋಗ ನಮ್ಮ ಮನೆಯಲ್ಲೇ ಸಿಗುತ್ತೆ, ಅದನ್ನು ನಾವು ಮರ್ತಿದ್ದೇವೆ. ಹೀಗಾಗಿ ಕಾಂತಲಕ್ಷ್ಮಿಯವರು ಈಗ ತಮ್ಮ ಮಹಿಳಾ ಸ್ತ್ರೀ ಶಕ್ತಿ ಸಂಘ ಸುಮಾರು 750 ಜನ ತಾವು ಸದಸ್ಯರಿದ್ದೀರಿ, ಮತ್ತು ಈ ಥರ ಒಂದು ತರಬೇತಿ ಕಾರ್ಯಕ್ರಮವನ್ನು ತಾವು ಈಗಾಗಲೇ ತೊಗೊಂಡಿರಿ, ಮತ್ತು ಸ್ವಂತ ಒಂದು ಬಿಲ್ಡಿಂಗ್ ಕೂಡ ತಮ್ಮದೇ ಒಂದು ಸದ್ಯದಲ್ಲೇ ಹೊಂದೋರಿದ್ದೀರಿ ಅಂತಲೂ ಕೂಡ ಹೇಳಿದಿರಿ. ತಮ್ಮ ಒಂದು ಯೋಚನೆ ತಮ್ಮ ಒಂದು ವಿಚಾರ ಎಲ್ಲ ಯಶಸ್ಸಾಗಲಿ ಅಂತ ನಾವು ಕೂಡ ಹಾರೈಸ್ತೇವೆ. ಮತ್ತು ಈಗ ಕಾಂತಲಕ್ಷ್ಮಿಯವರು ತಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದೀರಿ, ಯಾರ್ಯಾರು ಏನೇನು ಮಾಡ್ತಾ ಇದ್ದೀರಿ ಅದ್ರ ಬಗ್ಗೆ ಹೇಳಿ. ನಮ್ಮ ಕುಟುಂಬದಲ್ಲಿ ನಾನು ನಮ್ಮ ಯಜಮಾನರು ಇಬ್ಬರು ಮಕ್ಕಳಿದ್ದಾರೆ, ಒಂದು ಗಂಡು ಮಗು ಒಂದು ಹೆಣ್ಮಗು. ನಮ್ಮ ಅತ್ತೆ ಮಾವ ತೀರೋಗಿದ್ದಾರೆ. ಮಕ್ಕಳಿಬ್ಬರು ವಿದ್ಯಾಭ್ಯಾಸ ಮಾಡಿ ಕೆಲಸ ಮಾಡ್ತಾ ಇದ್ದಾರೆ. ಈ ಮಗಳು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅಂತ ವಿದೇಶಕ್ಕೆ ಹೋಗಿದ್ದಾರೆ, ಮಗ ಅಲ್ಲಿಂದ ಮುಗಿಸ್ಕೊಂಡ್ಬಂದು ಕೆಲಸ ಮಾಡ್ತಾ ಇದ್ದಾರೆ. ಇಬ್ಬರಿಗೂ ಕೃಷಿ ಬಗ್ಗೆ ಗೌರವ ಇದೆ, ಅದರಲ್ಲೂ ಅವ್ರನ್ನ ತೊಡಗಿಸ್ಕೊಂಡಿದ್ದಾರೆ. ಮಗ ಈಗ ಕೆಲಸನೂ ಮಾಡ್ತಾನೆ, ಕೃಷಿದೂ ಸಹ ಕೆಲಸ ಮಾಡ್ತಾನೆ. ಅಂದ್ರೆ ನಾವು ಮಕ್ಕಳಿಗೆ ಚಿಕ್ಕ ವಯಸ್ಸಿಂದನೂ ಅದನ್ನ ಬೆಳೆಸಿದೀವಿ. ಕೃಷಿ ಇಲ್ಲದೆ ನಾವು ಬದುಕಕ್ಕಾಗಲ್ಲ, ಏನೇ ಕೆಲಸ ಮಾಡಿದ್ರು ಅದರಲ್ಲೂ ಸಹ ನಾವು ತೊಡಗಿಸ್ಕೋಬೇಕು, ಅದಕ್ಕೆ ಗೌರವ ಕೊಡಬೇಕು ಅಂತ. ಮತ್ತೆ ಪರಿಸರದ ಬಗ್ಗೆ, ಪರಿಸರ ಹಾಳು ಮಾಡದಲ್ಲ ಇರೋದು, ಪರಿಸರ ಗಿಡಮರಗಳನ್ನ ಬೆಳೆಸೋದು, ಪರಿಸರಕ್ಕೆ ಏನಪ್ಪಾ ಅಂದ್ರೆ ಧಕ್ಕೆ ಮಾಡ್ದಂಗೆ ನಾವು ಯಾವ್ಯಾವ ರೀತಿ ಕ್ರಮ ತಗೊಳ್ಬಹುದು, ಯಾವ ರೀತಿ ಜನಕ್ಕೆ ಅದ್ರ ಬಗ್ಗೆ ಅರಿವು ಕೊಡಬಹುದು, ಅವೆಲ್ಲಾನು ನಮ್ಮ ಮಕ್ಕಳಿಗೆ ಕಲಿಸಿದೀವಿ ಸರ್. ಈಗ ತಮ್ದು 6 ಎಕರೆ ಅಂದ್ರಲ್ಲ, ಈಗ ನೀರಾವರಿಗೆ ಹೆಂಗ್ ಮಾಡ್ತೀರಿ, ನಿಮ್ಮ ಬೆಳೆಗಳಿಗೆ ನೀರ್ ಹೆಂಗ್ ಕೊಡ್ತೀರಿ, ಮತ್ತೆ ನಿಮ್ದು ಪಶು ಸಂಗೋಪನೆಯನ್ನು ಕೂಡ ಮಾಡ್ತೀರಿ ಅಂತ ಹೇಳಿದ್ರಿ, ಅದಕ್ಕೆಲ್ಲ ನೀರ್ ಹೆಂಗ್ ವ್ಯವಸ್ಥೆ? ಅದು ಕೆರೆಯ ಅಂಚಲ್ ಇರೋದ್ರಿಂದ ಕೊಳವೆ ಬಾವಿ ಹಾಕಿದೀವಿ, ಚೆನ್ನಾಗಿ ನೀರ್ ಸಿಕ್ಕಿದೆ. ಅದ್ರಲ್ಲಿ ಇದು ಏನಪ್ಪ ಹನಿ ನೀರಾವರಿ ಮಾಡಿ, ಯಾಕಂದ್ರೆ ನೀರು ವ್ಯರ್ಥ ಆಗ್ಬಾರ್ದಲ್ವಾ, ಹನಿ ನೀರಾವರಿ ಮಾಡಿ ಅಡಿಕೆ ತೆಂಗು ಅವೆಲ್ಲ ಹಾಕಿದೀವಿ. ಈಗ ಅದರಲ್ಲಿ ಮತ್ತೆ ಈಗಪ್ಪ ಮಣ್ಣಿನ ಫಲವತ್ತತೆ ಹೆಚ್ಚಾಗಬೇಕು ಅಂತಂದ್ರೆ ಈ ನುಗ್ಗೆ, ಕರಿಬೇವು, ಹಗ್ಸೆ ಆ ತರದ ಗಿಡ ಎಲ್ಲಾನು ಹಾಕೋ ಯೋಚನೆ ಇದೆ ಸರ್. ಈಗ ಮಳೆಗಾಲ ಈಗ ಬಂತಲ್ವಾ, ಈಗ ಹಾಕಕ್ ಶುರು ಮಾಡ್ಕೊಳ್ತೀವಿ ಸರ್, ಹಾಕ್ತೀವಿ. ಈಗ ಮತ್ತೆ ಈಗ ತಮ್ಮ ಹೈನುಗಾರಿಕೆ ಬಗ್ಗೆ ಹೇಳಿ. ಅದೇ ಹೈನುಗಾರಿಕೆ ಮಾಡ್ತಿದ್ವಿ, ಬಿಡ್ ನಿಲ್ಸಿದ್ವಿ ಸರ್. ಇನ್ ಮುಂದೆ ಅದೇ ಹೈನುಗಾರಿಕೆ ಮಾಡುವಂತ ಆಲೋಚನೆ ಇದೆ. ಅದರಲ್ಲೂ ಅದೇ ಮಲ್ನಾಡ್ ಗಿಡ್ಡ ಆತರ ನಮ್ ನಾಟಿ ಆಕಳನೇ ಸಾಕ್ಬೇಕು ಅನ್ನೋ ಒಂದು ಉದ್ದೇಶ ಇದೆ. ಒಟ್ಟು ಈಗ ಹೊಸ ಯೋಜನೆಗಳು ತಮ್ಮ ಕಣ್ಣೆದುರಿಗಿದಾವೆ. ಈಗ ಏನು ತಾವು ತೆಂಗಿನ ಉಪ ಉತ್ಪನ್ನಗಳನ್ನ ಮಾಡಿ ಅದನ್ನ ಕೂಡ ಮಾರ್ತಾ ಇದ್ದೀರಿ, ಅದರಿಂದ ಕೂಡ ಸಾಕಷ್ಟು ಲಾಭ ಇದೆ ಅನ್ನೋದು ತಾವು ಕಂಡ್ಕೊಂಡಿರಿ. ತರಬೇತಿನ ತಾವು ಮೈಸೂರು CFTR ಆಗಿ ಹೋಗಿ ತಗೊಂಡಿರಿ ಅಂತ ಹೇಳಿದ್ರಿ, ತುಂಬಾ ಸಂತೋಷ. ಕಾಂತಲಕ್ಷ್ಮಿ ಅವರೇ, ಇದಲ್ಲೇ ಒಬ್ಬ ರೈತ ಇವತ್ತು ಯಶಸ್ವಿಯಾಗಿ ಹೆಜ್ಜೆ ಹಾಕ್ಬೇಕಂದ್ರೆ ತಮ್ಗನ್ಸಿನ ಪ್ರಕಾರ ಏನ್ ಅನ್ಸುತ್ತೆ? ಇವತ್ತು ಒಂದು ಕಾರ್ಮಿಕರ ಕೊರತೆ ಉಂಟಾಗ್ತಾ ಇದೆ, ಮತ್ತೆ ಹಣಕಾಸು ಎಲ್ಲ ನಿರಂತರವಾಗಿ ನಮ್ಗೆ ಸಿಗೋದಿಲ್ಲ, ಇದಕ್ಕೆ ನಾವು ಏನ್ ಮಾಡ್ಬೇಕಂತೀರಿ? ಈಗಿನ ಸ್ಥಿತಿನಲ್ಲಿ ರೈತ ಯಶಸ್ವಿ ಆಗ್ಬೇಕು ಅಂದ್ರೆ ಮೊದಲು ಅವನು ವ್ಯವಸಾಯ ಮಾಡೋಕ್ಕಿಂತ ಮುಂಚೆ ಮಣ್ಣಿನ ಒಂದು ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು. ಅದು ಮೊಟ್ಟ ಮೊದಲ ಆದ್ಯತೆ. ನೀವು ವ್ಯವಸಾಯ ಮಾಡ್ತೀರ, ನಿಮ್ಗೆ ಮಣ್ಣೆ ಚೆನ್ನಾಗಿಲ್ಲ ಅಂದ್ರೆ ಏನು ವ್ಯವಸಾಯ ಮಾಡೋಕ್ಕಾಗತ್ತೆ? ಹೌದು, ಆ ಮಣ್ಣಿನ ಆರೋಗ್ಯದ ಬಗ್ಗೆ ಅವನು ಇದು ಕೊಡಬೇಕು. ಮತ್ತೆ ಕೃಷಿ ವೆಚ್ಚ ಕಡಿಮೆ ಮಾಡ್ಕೋಬೇಕು. ರೋಗ ಬಾಧೆ, ಕೀಟಬಾಧೆ ಏನು ಇರುತ್ತಲ್ವಾ, ಅದನ್ನೆಲ್ಲದಕ್ಕೆ ರೋಗ ಬಾಧೆಗೆ ಕೀಟಬಾಧೆಗೆ ಬಿತ್ತನೆ ಬೀಜಕ್ಕೆ ಮಣ್ಣಿನ ಒಂದು ಫಲವತ್ತತೆ ಜಾಸ್ತಿ ಮಾಡೋದಕ್ಕೆ ನಾವೇ ಅದನ್ನ ನಮ್ಮ ಹೊಲಗಳಲ್ಲಿ ತಯಾರಿಸ್ಕೋಬೇಕು. ಈಗ ಉದಾಹರಣೆ ಜೊತೆಗೆ ಈಗ ಮಣ್ಣಲ್ಲಿ ಸಾವಯವ ಇಂಗಾಲ ಜಾಸ್ತಿ ಆಗಬೇಕು ಅಂತಂದ್ರೆ ನೀವೇನಪ್ಪ ಹಸಿರೆಲೆ ಗೊಬ್ಬರಗಳನ್ನೆಲ್ಲ ಸೇರಿಸಬೇಕು ಅದರಲ್ಲಿ, ಅದನ್ನ ಬೆಳ್ಕೋಬೇಕು. ಇವಾಗ ಏನಪ್ಪ ಅಂದ್ರೆ ಸುಬಾಬುಲ್ಲು, ಗೊಬ್ಬರದ ಗಿಡ, ಅಗಸೆ ಗಿಡ, ಅದರ ಸುಮಾರು ಹಸಿರೆಲೆ ಗೊಬ್ಬರ ಕೊಡುವಂತ ಮರಗಳು ಬೇಗನೆ ಬರುತ್ತದೆಲ್ಲ, ಅದನ್ನ ನಮ್ಗೆ ಹೊಲದಲ್ಲಿ ಹಾಕೋಬೇಕು, ಅದನ್ನೆಲ್ಲ ಹೊಲದಲ್ಲಿ ಸೇರಿಸಬೇಕು. ಆಮೇಲೆ ಇವಾಗ ನೀವು ಕೇಳಿರ್ಬೇಕು ಡಯಂಚ ಮತ್ತೆ ಸೆಣಬು, ಆಮೇಲೆ ಎಲ್ಲಾ ಧಾನ್ಯಗಳು ದ್ವಿದಳ ಧಾನ್ಯಗಳನ್ನ ಬೆರೆಸ್ಬಿಟ್ಟು ನೀವು ಏನಪ್ಪಾ ಅಂದ್ರೆ ರಾಗಿ ಹೊಲ ಚೆಲ್ಲಕ್ಕಿಂತ ಹಾಗೆ ಮಾಡಿರೋದು. ಈ ಮೇ ತಿಂಗಳಲ್ಲಿ ಹೇಗಿದ್ರು ಮಳೆ ಬರೋಕ್ ಶುರುವಾಗತ್ತೆ, ಒಂದು ಉಳುಮೆ ಮಾಡಿಬಿಟ್ಟು ನೀವು ಅದನ್ನೆಲ್ಲ ಚೆಲ್ಬಿಟ್ರೆ ಮಿಶ್ರಣ ಮಾಡಿಬಿಟ್ಟು ಅದು ರಾಗಿ ಬೆಳೆ ಬೆಳಿಬೇಕು ಅಂತ ಸಿದ್ಧತೆ ಮಾಡ್ಕೊಳ್ಳೋಷ್ಟು ಅದಕ್ಕೆ ಬಂದಿರುತ್ತೆ, ಹೂ ಬಂದಿರುತ್ತೆ. ಅದನ್ನೇ ನೀವೆಲ್ಲ ತೋಟಕ್ಕೆ ಮಲ್ಚಿಂಗ್ ಮಾಡಿಬಿಟ್ಟಾಗ ಅಂದ್ರೆ ರೋಟ್ರಿ ಓಡಿಸ್ಬಿಟ್ಟಾಗ ಬೆಳೆ ಅದೇ ಗೊಬ್ಬರ ಆಗುತ್ತೆ, ನಿಮ್ಗೆ ಬೇರೆ ಗೊಬ್ಬರ ಹಾಕೋ ಅವಶ್ಯಕತೆನೇ ಇರಲ್ಲ, ಅಲ್ಲಿ ನಿಮ್ ಖರ್ಚು ಉಳಿತಲ್ವಾ. ಆಮೇಲೆ ಮಣ್ಣಿನ ಫಲವತ್ತತೆನ ಹಾಳಾಗೋಗಲ್ಲ. ಈಗ ನೀವು ಯಾವಾಗ ಮಣ್ಣಿನ ಬಿಸಿಲಿಗೆ ಬಿಡ್ತಿರಲ್ವಾ, ಆ ಮಣ್ಣಲ್ಲಿರೋ ಸಾರಜನಕ ಎಲ್ಲ ಆವಿಯಾಗಿ ಹೋಗ್ತಾ ಇರುತ್ತೆ. ನೀವು ಅಲ್ಲೊಂದು ಬೆಳೆ ಹಾಕಿದ್ದೀರಾ ಮತ್ತೆ ಅದನ್ನ ಅಲ್ಲಿ ಮಣ್ಣಿಗೆ ಸೇರಿಸಿದೀರಾ ಅಂತಂದ್ರೆ ಅಲ್ಲಿ ಮಣ್ಣಿನ ಫಲವತ್ತತೆಯನ್ನು ಕಾಪಾಡ್ತಾ ಇದ್ದೀರಾ. ಯಾಕಂದ್ರೆ ಮಣ್ಣಂದ್ರೆ ಅದು ಬರೀ ನಿರ್ಜೀವ ವಸ್ತು ಅಲ್ಲ, ಕೋಟ್ಯಾಂತರ ಸೂಕ್ಷ್ಮ ಜೀವಿಗಳಿರ್ತವೆ. ಆ ಸೂಕ್ಷ್ಮ ಜೀವಿಗಳ ಆಹಾರನೇ ಇದು ಕಸ. ಏನಪ್ಪಾ ಅಂದ್ರೆ ಮರಗಿಡಗಳ ಎಲೆಗಳು, ಕಡ್ಡಿ, ಕಸ ಇದೇನೇನೆ, ಗೆದ್ಲುಳು ಇರುತ್ತೆ, ಎರೆಹುಳು ಇರುತ್ತೆ, ಬೇರೆ ಬೇರೆ ಸೂಕ್ಷ್ಮ ಜೀವಿಗಳಿರ್ತವೆ. ಅದಕ್ಕೆಲ್ಲ ನಾವು ಆಹಾರ ಕೊಟ್ರೆ ನಾವು ಏನು ಗೊಬ್ಬರ ಕೊಡ್ತೀವಲ್ಲ ಮಣ್ಣಿಗೆ, ಆ ಸೂಕ್ಷ್ಮ ಜೀವಿಗಳೇನೇನೆ ಅಡಿಗೆ ಮಾಡಿ ಅದನ್ನ ಬೆಳೆಗಳು ಕೊಡುತ್ತೆ. ಆ ಸೂಕ್ಷ್ಮ ಜೀವಿಗಳು ಇಲ್ಲ ಅಂತಂತಂದ್ರೆ ನಿಮ್ಗೆ ಬೆಳೆಗಳಿಗೆ ಹೋಗೋದಿಲ್ಲ. ಈಗ ನಾವು ಮನೆಯಲ್ಲಿ ತರಕಾರಿ ಅಕ್ಕಿಲ ತಂದ್ಬಿಟ್ಟು ಅದನ್ನ ಬೇಯಿಸ್ತಲೇ ಇದ್ರೆ ಅಡಿಗೆ ಆಗದೇ ಇಲ್ವಲ್ಲ, ಅದೇ ರೀತಿ ಅದು ಏನ್ ನಾವು ಕೊಡೋ ಗೊಬ್ಬರವನ್ನ ಅಡಿಗೆ ತರ ಮಾಡಿ ಬೆಳೆಗಳಿಗೆ ಒದಗಿಸೋದು ಆ ಸೂಕ್ಷ್ಮ ಜೀವಿಗಳು. ಆ ಸೂಕ್ಷ್ಮ ಜೀವಿಗಳನ್ನ ರಾಸಾಯನಿಕ ಗೊಬ್ಬರ ಹಾಕಿ ಟ್ರ್ಯಾಕ್ಟರ್ ಉಳುಮೆ ಮಾಡಿ ನಾವೆಲ್ಲ ಹಾಳು ಮಾಡಿಬಿಟ್ಟಿದ್ದೀವಿ. ಅದನ್ನ ಈಗ ಅದ್ರ ಬಗ್ಗೆ ಗಮನ ಕೊಡಬೇಕು. ಆ ಸೂಕ್ಷ್ಮ ಜೀವಿಗಳು ಜಾಸ್ತಿ ಆಗೋದಕ್ಕೆ ಕ್ರಮಗಳನ್ನ ತಗೋಬೇಕು. ಆಮೇಲೆ ಏನಪ್ಪ ಕೃಷಿ ವೆಚ್ಚನ ಕಡಿಮೆ ಮಾಡ್ಕೊಳ್ಬೇಕು. ಅದೇಳಿದ್ರೆ ರಾಸಾಯನಿಕ ಗೊಬ್ಬರ ತರೋದನ್ನ ಕಡಿಮೆ ಮಾಡಬೇಕು, ಬಿತ್ತನೆ ಬೀಜನ ನಾವೇ ಮಾಡ್ಕೋಬೇಕು. ಈ ತರ ಕೃಷಿ ವೆಚ್ಚ ಕಡಿಮೆ ಮಾಡಿ ಆಮೇಲೆ ಬಹು ಬೆಳೆಗಳನ್ನ ಮಾಡಬೇಕು. ಯಾವಾಗ ನಾವು ರೈತ ಏಕ ಬೆಳೆ ಮಾಡ್ತಾ ಹೋಗ್ತೀವೋ ಅವಾಗ ನಮ್ಗೆ ಅದು ಲಾಭನೂ ತರೋದಿಲ್ಲ, ಆಮೇಲೆ ಏನೋ ನಮ್ಮ ಮಣ್ಣಿಗೆ ಒಳ್ಳೇದು ಅಲ್ಲ. ನಾವು ಬಹು ಬೆಳೆಗಳನ್ನ ಮಾಡಿಕೊಂಡು ಇರೋ ಜಮೀನಲ್ಲೇ ಮರ ಆಧಾರಿತ ಕೃಷಿ ಮರಗಳನ್ನ ಬದುಗಳು ಹೇಳಿದ್ನಲ್ಲ ಇಳಿಜಾರಕ್ಕೆ ಅಡ್ಡಲವಾಗಿ ಬದುಗಳನ್ನ ಹಾಕೊಂಡು ಆ ಬದುಗಳಲ್ಲಿ ನಮ್ಗೆ ಏನಪ್ಪ ಹೈನುಗಾರಿಕೆ ಇದ್ರೆ ಹೈನುಗಾರಿಕೆಗೆ ಪೂರಕವಾಗಂತ ಮರಗಳನ್ನ ಹಾಕೊಂಡು ಮತ್ತೆ ಹಸಿರೆಲೆ ಗೊಬ್ಬರಕ್ಕೆ ಬೇಕಾಗಿರೋಂತ ಮರಗಳನ್ನ ಹಾಕೊಂಡು ನಾವು ಬಹು ಬೆಳೆ ಮಾಡಿ ಈ ತರ ಕುರಿ ಸಾಕಾಣಿಕೆ ಕಡಿಮೆ ಮಾಡಿದ್ರೆ ಏನ್ ಜಾಸ್ತಿ ಜಾಸ್ತಿ ಬೇಡ ಅಂತಲ್ಲ, ಒಂದ್ 4 ಕುರಿ, 4 ಮೇಕೆ, ಕೋಳಿ, ಈ ತರ ನಾಟಿ ಹಸು. ನಾಟಿ ಹಸು ಸಾಕೋದು ತುಂಬಾ ಸುಲಭ. ನೀವು ಸೀಮೆ ಹಸು ತಗೊಂಡ್ಬಂದ್ರೆ ಅದಕ್ಕೆ ಕಾಯಿಲೆ ಬಂದ್ರೆ ತುಂಬಾ ಅದು ಸತ್ತು ಹೋಗ್ಬಿಡ್ಬೋದು ಮತ್ತೆ ತುಂಬಾನೇ ಖರ್ಚು ಮಾಡ್ಬೇಕಾಗತ್ತೆ. ನಾಟಿ ಈಗ ಮಲ್ನಾಡ್ ಗಿಡ, ಹಳ್ಳಿ ಕಾರು ಅದೆಲ್ಲಾನು ಏನು ನೀವು ಮೇಯಕ್ ಬಿಟ್ಟು ಅದ್ರ ಪಾಡ ಮೇಯ್ಕೊಂಡಿರುತ್ತೆ, ರೋಗಗಳು ಕಡಿಮೆ ಬರುತ್ತೆ. ಹಂಗೆ ಆಮೇಲೆ ಎಲ್ಲದಕ್ಕಿಂತ ಮುಖ್ಯ ಆಗಿರೋದು ನಮ್ಮ ಪ್ರದೇಶಕ್ಕೆ ಯಾವ ಬೆಳೆ ಸೂಕ್ತ ಆ ಬೆಳೆನ ಬೆಳ್ಕೋಬೇಕು. ಆಮೇಲೆ ಯಾವ ಬಿತ್ತನೆ ಬೀಜ ಸೂಕ್ತ ಅದನ್ನ ನಾವು ಆಯ್ಕೆ ಮಾಡ್ಕೋಬೇಕು. ಯಾವ್ದೋ ಬೆಳೆ ಎಲ್ಲೋ ಎಲ್ಲಿಂದೋ 300-400 ಕಿಲೋಮೀಟರ್ ಬೆಳೆ ತಂದ್ರೆ ನಮ್ಮ ಇದರಲ್ಲಿ ಈಗ ರಾಗಿ ಬೆಳೆ ಕಡೆಗೆ ನಾವು ಜೋಳ ಬೆಳೆಕಾಗತ್ತಾ? ಉತ್ತರ ಕರ್ನಾಟಕದ ಆಗೋದಿಲ್ಲ. ತುಂಬಾ ಸಂತೋಷ ಕಾಂತಲಕ್ಷ್ಮಿ ಅವರೇ, ಪ್ರಸ್ತುತ ಒಬ್ಬ ರೈತ ಮಹಿಳೆಯಾಗಿ ಪ್ರಗತಿಪರ ವಿಚಾರಗಳನ್ನು ತಮ್ಮ ಕೃಷಿಯಲ್ಲಿ ಅಳವಡಿಸಿಕೊಂಡು ಸಾಕಷ್ಟು ಅನುಭವ ತಮ್ಮಲ್ಲಿದೆ. ತಮ್ಮ ಮಾತಿನಲ್ಲಿ ಈ ಯಾವುದರಲ್ಲೂ ಕಡಿಮೆ ಇಲ್ಲ. ಒಬ್ಬ ವಿಜ್ಞಾನಿಗಳು ಅಥವಾ ಒಬ್ಬ ಏನು ಹಿರಿಯ ಪ್ರಾಧ್ಯಾಪಕರು ಏನು ತಮ್ಮ ಸಂಶೋಧನೆಯಲ್ಲಿ ಅಳವಡಿಸ್ಕೊಂಡಿದ್ದರು ಆ ಥರ ವಿಚಾರಗಳು ತಮ್ಮ ಕೃಷಿಯಲ್ಲಿ ಅಳವಡಿಸ್ಕೊಂಡಿದ್ದೀರಿ. ಅದೇ ಥರ ತಾವು ಇನ್ನೂ ಏನು ಕೃಷಿ ಒಂದು ಉದ್ಯಮವಾಗಿ ಬೆಳಬೇಕಂತ ಹಲವಾರು ಯೋಚನೆಗಳನ್ನು ಕೂಡ ಇಟ್ಕೊಂಡಿರಿ. ಈಗಾಗಲೇ ಒಂದು ತೆಂಗಿನ ಉತ್ಪನ್ನಗಳನ್ನು ಮಾರ್ತಾ ಇದ್ದೀರಿ. ಹಾಗೆ ಇನ್ನೂ 10 ವಿಚಾರಗಳು ತಮ್ಮಲ್ಲಿದ್ದಾವೆ. ತಾವು ಈಗಾಗಲೇ 750 ಮಹಿಳೆಯರು ಸೇರಿ ಇವತ್ತು ಸ್ವಸಹಾಯ ಸಂಘವನ್ನು ನಡೆಸಬೇಕಂತ ಗುರಿ ಹಾಕ್ಕೊಂಡಿದ್ದೀರಿ, ಈಗಾಗಲೇ ನಡೆಸ್ತಾ ಇದ್ದೀರಿ. ಎಲ್ಲ ವಿಚಾರಗಳು ತುಂಬ ಉಪಯುಕ್ತವಾಗಿವೆ. ಇವತ್ತಿನ ಒಬ್ಬ ರೈತರಿಗೆ ತಾವು ಮಾದರಿ ಕೂಡ ಆಗಿದ್ದೀರಿ. ತಮ್ಮ ವಿಚಾರಗಳು ಇನ್ನೂ ಹೆಚ್ಚು ಉಜ್ವಲವಾಗಲಿ ಅಂತ ನಾವು ಹಾರೈಸ್ತೇವೆ. ಆಕಾಶವಾಣಿಗೆ ಬಂದು ತಾವು ತಮ್ಮ ಅನುಭವವನ್ನು ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ತುಂಬ ತುಂಬ ಧನ್ಯವಾದಗಳು. ಕೆಲವು ರೈತ ಮಹಿಳೆಯರಿರ್ತಾರೆ, ರೈತರು ಇರ್ತಾರೆ, ಕಾಂತಲಕ್ಷ್ಮಿ ಅವ್ರ ಜೊತೆ ಮಾತಾಡಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ಕೊಡ್ತೀರಿ? ಕೊಡ್ತೀನಿ ಸರ್, ಖಂಡಿತ. 9663854469. ಇನ್ನೊಮ್ಮೆ ಹೇಳಿ. 9663854669. ನಮಸ್ಕಾರ, ಧನ್ಯವಾದಗಳು. ನಿಮಗೂ ಧನ್ಯವಾದಗಳು ಸರ್, ನನಗೆ ಇಲ್ಲಿ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ನಿಮಗೂ ಸಹ ಆಕಾಶವಾಣಿಗೆ ನಿಮಗೆ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಇದುವರೆಗೆ ಪ್ರಗತಿಪರ ರೈತ ಮಹಿಳೆ ಕಾಂತಲಕ್ಷ್ಮಿಯವರೊಂದಿಗೆ ಸಂದರ್ಶನ ಕೇಳಿದರೆ, ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ರೈತ ಬಾಂಧವರೇ, ಇನ್ನೀಗ ಮಾಗಡಿ ತಾಲೂಕು ಕೊಟ್ಟಿಗೆಪಾಳ್ಯದ ಹೊಂಬೇಗೌಡ ಹಾಗೂ ಸಂಗಡಿಗರಿಂದ ಸುಗ್ಗಿ ಪದಗಳನ್ನು ಆಲಿಸೋಣ. ಹಾಕು ತಾಳೆ ಕಾವೇರಿ ಹೊಳೆಗಿಳಿದು ಹುಳುಗಿ ಮಿಂದು ಬರುತ್ತಾಳೆ ಕಟಲದ ಮಾ ಸಾಗಿ ವೈಯಾರದಿ ನಡೆಯುತ್ತಾಳೆ, ಬೋರ ದೇವರ ಗುಡಿ ಬಳಸಿ ನಮಸ್ಕರಿಸಿ ಹೊರಡುತ್ತಾಳೆ. ಪಟಲದಮ್ಮ ಪಟಲದಮ್ಮ ಹೆಬ್ಬಕವಾಡಿ ಪಟಲದಮ್ಮ. ಮಡಿಯಿಟ್ಟು ಸಿಂಗರವಾಗಿ ವೈಯಾರದಿ ನಡೆಯುತ್ತಾಳೆ, ಬೋರ ದೇವರ ಗುಡಿ ಬಳಸಿ ನಮಸ್ಕರಿಸಿ ಹೊರಡುತ್ತಾಳೆ. ಪಟಲದಮ್ಮ ಪಟಲದಮ್ಮ ಹೆಬ್ಬಕವಾಡಿ ಪಟಲದಮ್ಮ. ತಮ್ಮ ಸದ್ಗೆ ಕುಣಿ ಕುಣಿದು ಕೇಕೆಯ ಹಾಕುತ್ತಾಳೆ, ಕಾವೇರಿ ಹೊಳೆಗಿಳಿದು ಹುಳಿಗೆ ಮಿಂದು ಬರುತ್ತಾಳೆ. ಪಟಲದಮ್ಮ ಪಟಲದಮ್ಮ ಹೆಬ್ಬಕವಾಡಿ ಪಟಲದಮ್ಮ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ 7:30. ಇನ್ನೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಎಲ್ಐಸಿಯ ಜೀವನ ಲಾಭ ಜೊತೆ